ರೈತರ ಸಹಯೋಗದಲ್ಲಿ ಬೀಜೋತ್ಪಾದನೆ ಯಾವ ರೀತಿ ಸಾಗ್ತಾ ಇದೆ, ಈ ಬಗ್ಗೆ ಪ್ರಾಥಮಿಕವಾಗಿ ಮಾಹಿತಿಯನ್ನು ನೀಡಿ. ಸರ್, ನಮಗೆ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರಿಗೆ ಕ್ರಿಯೇಷನ್ ಆಫ್ ಪಲ್ಸ್ ಸೀಡ್ ಹಬ್ ಪ್ರಾಜೆಕ್ಟ್ ಅನ್ನೋದು ಒಂದು 2016 ಇಸ್ವಿನಲ್ಲಿ ಸ್ಯಾಂಕ್ಷನ್ ಆಯಿತು. ಅದರ ಮುಖ್ಯ ಉದ್ದೇಶ ಅಂತಂದರೆ ನಾವು ರೈತರಿಗೆ ಫೌಂಡೇಶನ್ ಸೀಡನ್ನ ಕೊಟ್ಬಿಟ್ಟು ಅವ್ರಿಗೆ ಮಾರ್ಗದರ್ಶನ ಮಾಡಿ, ಫೀಲ್ಡ್ ವಿಸಿಟ್ಸ್ ಮಾಡಿ, ಅವ್ರ ಕಡೆಯಿಂದ ಕ್ವಾಲಿಟಿ ಸೀಡ್ ಪ್ರೊಡಕ್ಷನ್ ಮಾಡಿ ನಾವು ವಾಪಸ್ಸು ಆ ಒಂದು ಯೋಜನೆಯಲ್ಲಿ ತಗೊಳ್ಬೇಕು. ಆ ಒಂದು ತಗೊಂಡಂತಹ ಸೀಡನ್ನು ನಾವು ಪ್ರೊಸೆಸಿಂಗ್ ಸಂಸ್ಕರಣೆ ಮಾಡಿ, ಅದನ್ನು ಪರೀಕ್ಷೆ ಮಾಡಿ, ನಂತರದಲ್ಲಿ ರೈತರಿಗೆ ಅದನ್ನು ದೊರಕೋ ಹಾಗೆ ಮಾಡಬೇಕು ನಾವು ಅನ್ನೋದು ಒಂದು ಮುಖ್ಯ ಉದ್ದೇಶ. ಇದರಲ್ಲಿ ನಾವು ರೈತರಿಗೆ ಒಂದು ಉತ್ತಮವಾದ ಸೀಡ್ನ ನಾವು ಕೊಡೋದ್ರಿಂದ ಅವರ ಒಂದು ಇಳುವರಿ ಮಟ್ಟ ಹೆಚ್ಚಾಗುತ್ತೆ, ಅಲ್ಲದಲ್ಲೇ ನಾವು ಒಂದು ಒಳ್ಳೆ ಗುಣಮಟ್ಟದ ಬೀಜನ ಕೊಡ್ತಿರೋದ್ರಿಂದ ರೋಗ ಎಲ್ಲ ಕಡಿಮೆ ಆಗುತ್ತೆ. ಅದರಲ್ಲೂ ನಾವು ಈ ಯೋಜನೆಯಲ್ಲಿ ಉದ್ದಿನಲ್ಲಿ ನಾವು ಸೀಡ್ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಉದ್ದಲ್ಲಿ LBG 791 ಅನ್ನೋ ಒಂದು ಹೊಸ ತಳಿ ಬಂದಿದೆ. ಅದಕ್ಕೆ ಹಳದಿ ರೋಗ ನಿರೋಧಕ ಶಕ್ತಿ ಇದೆ. ಈ ಹಳದಿ ರೋಗ ತುಂಬಾನೇ ಜಾಸ್ತಿ ಇದೆ ಬೇರೆ ಉದ್ದಿನ ತಳಿಗಳಲ್ಲಿ. ಅದು ಬಂತು ಅಂತಂದರೆ ರೈತರು 1 ಕ್ವಿಂಟಲ್ ಉದ್ದನ್ನು ಹಾರ್ವೆಸ್ಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಮೊದಲನೇ ಹಂತದಲ್ಲಿ ನಾವು ರಶ್ಮಿ ಅನ್ನೋ ತಳಿನಲ್ಲಿ ಸೀಡ್ ಪ್ರೊಡಕ್ಷನ್ ಪ್ರಯತ್ನ ಪಟ್ವಿ. ಆದರೆ ಹಳದಿ ರೋಗದ ಕಾರಣ ನಾವು ರೈತರ ಕಡೆಯಿಂದ ವಾಪಸ್ ಖರೀದಿ ಮಾಡೋದ್ರಲ್ಲಿ ನಾವು ತುಂಬ ವಿಫಲ ಆದ್ವಿ. ನಂತರದಲ್ಲಿ ಈ ಒಂದು ಹೊಸ ತಳಿಯಿಂದ ನಮ್ಮ ಯೋಜನೆ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಏನ ತಳಿ ಹೆಸರು ಇನ್ನೊಮ್ಮೆ ಹೇಳ್ತೀರಾ? LBG 791 ಅಂತ ಹೇಳಿಬಿಟ್ಟು. ಇನ್ನು ಹೆಸರಿಟ್ಟಿಲ್ಲ ಅದಕ್ಕೆ, ಸುರಕ್ಷಾ ಅಂತ ಹೇಳಿ ಹೇಳ್ತಾರೆ. ಆ ಒಂದು ತಳಿ 2019 ನಾವು ಪ್ರಾಯೋಗಿಕವಾಗಿ ನಮ್ಮ ಒಂದು KVK ಒಂದು ಜಮೀನಿನಲ್ಲಿ ಬೆಳೆದಾಗ 1.5 ಕ್ವಿಂಟಾಲ್ ಅಷ್ಟು ತಗೊಂಡ್ವಿ. ಆ ವರ್ಷನೇ ನಾವು ರೈತರ ಕಡೆಯಿಂದ 9 ಕ್ವಿಂಟಾಲ್ ಅಷ್ಟು ನಾವು ಖರೀದಿ ಮಾಡಿದ್ವಿ. ಮೊದಲನೇ ಹಂತದಲ್ಲಿ 10 ಕ್ವಿಂಟಾಲಿಂದ ನಾವು ಪ್ರಾರಂಭ ಮಾಡಿ ನಂತರದಲ್ಲಿ 14 ರೈತರಿಗೆ ಅದನ್ನು ಎಕ್ಸ್ಟೆಂಡ್ ಮಾಡಿದ್ವಿ. ಆ ನಂತರದಲ್ಲಿ 24 ರೈತರು, 45 ರೈತರು, ಈಗ ಈ ವರ್ಷ ಕಳೆದ ವರ್ಷ ನಾವು 45 ರೈತರಿಂದ ನಾವು ಉದ್ದಿನ ಬಿತ್ತನೆಯನ್ನು ಖರೀದಿ ಮಾಡಿದ್ದೀವಿ. ಈ ಬೀಜೋತ್ಪಾದನೆಗೆ ಅಂತಂದಾಗ ಅದಕ್ಕೆ ಬೇರೆ ಬೇಸಾಯ ತಾಂತ್ರಿಕತೆಗಳಿರುತ್ತಾ? ಸರ್, ಮಾಮೂಲಿ ಬೇಸಾಯ ತಾಂತ್ರಿಕತೆಗಳೇ ಇರುತ್ತೆ. ಆದರೆ ನಾವು ಇದನ್ನು ಗುಣಮಟ್ಟವಾಗಿ ಬೆಳಿಬೇಕು ಅಂದರೆ ಎಲ್ಲದನ್ನೂ ಅಚ್ಚುಕಟ್ಟಾಗಿ ಫಾಲೋ ಮಾಡಬೇಕಾಗತ್ತೆ. ಮೊದಲನೇ ಹಂತದಲ್ಲಿ ಒಂದು ಉತ್ತಮವಾದ ಬಿತ್ತನೆ ನಮಗೆ ತುಂಬ ಮುಖ್ಯ. ಸೀಡ್ ಪ್ರೊಡಕ್ಷನ್ಗೆ ನಾವು ಫೌಂಡೇಶನ್ ಸೀಡ್ ಆಧಾರಿತ ಬೀಜನ ನಾವು ಕೃಷಿ ವಿಶ್ವವಿದ್ಯಾಲಯ ಅಥವಾ NSC ಅಥವಾ KSSC ಈ ಕಡೆಯಿಂದ ನಾವು ತಗೊಳ್ಬೇಕಾಗತ್ತೆ. ಭತ್ತ ಆಗಿರ್ಬೋದು, ಉದ್ದ ಆಗಿರ್ಬೋದು, ಯಾವುದೇ ಒಂದು ಬಿತ್ತನೆ ಬೀಜನ ಅವ್ರ ಕಡೆಯಿಂದ ಒಂದು ಅಗ್ರಿಮೆಂಟು ಸಹ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಅವರೆಲ್ಲ ಸೋರ್ಸ್ ವೆರಿಫಿಕೇಷನ್ನು ಕರ್ನಾಟಕ ರಾಜ್ಯ ಪ್ರಾಮಾಣೀಕರಣ ಸಂಸ್ಥೆ ಕಡೆಯಿಂದ ಎಲ್ಲ ಮಾಡಿಸಿರ್ತಾರೆ. ಆ ನಂತರದಲ್ಲಿ ಆ ಬಿತ್ತನೆ ಬೀಜನ ಬೀಜೋಪಚಾರ ಮಾಡಬೇಕಾಗತ್ತೆ. ಯಾವುದೇ ಹಂತದಲ್ಲಿ ಮಣ್ಣಿನಿಂದ ಇರ್ಬೋದು ಅಥವಾ ಬಿತ್ತನೆ ಬೀಜದಿಂದನೇ ರೋಗ ಮುಂದಿನ ಹಂತಕ್ಕೆ ಹೋಗೋದನ್ನು ನಾವು ತಡೆಯೋದಕ್ಕೆ ಈ ಕಾರ್ಬನ್ ಡೈಸಿಮಿಂದ ಅಥವಾ ಟ್ರೈಕೋಡರ್ಮಾ ಕಡೆಯಿಂದ ನಾವು ಬೀಜೋಪಚಾರ ಮಾಡಿ ಕರೆಕ್ಟ್ ಅಂತರದಲ್ಲಿ ನಾವು ಬಿತ್ತನೆ ಮಾಡಬೇಕಾಗತ್ತೆ. ಈ ಬೇಸಾಯ ಕ್ರಮಗಳಲ್ಲಿ ಒಂದೊಂದಕ್ಕೆ ಒಂದೊಂದು ಅಂತರ ಇರುತ್ತೆ. ಉದ್ದಿಗೆ, ಭತ್ತಕ್ಕೆ ಅದೇನು ಶಿಫಾರಸ್ ಇರುತ್ತಲ್ಲ ಆ ಅಂತರದಲ್ಲಿ ಕರೆಕ್ಟಾಗಿ ನಾವು ಬಿತ್ತನೆನ ಮಾಡಬೇಕಾಗತ್ತೆ. ಆ ಬಿತ್ತನೆ ಮಾಡಿದ ನಂತರದಲ್ಲಿ ಇಲ್ಲಿ ಇನ್ನೆಲ್ಲ ಗೊಬ್ಬರ ಕೊಡೋದು ಅದೆಲ್ಲ ಹಂತ ಹಂತವಾಗಿ ಕರೆಕ್ಟಾಗಿ ಮಾಮೂಲಿ ಬೆಳೆಗೆ ಹೇಗೆ ಮಾಡ್ತೀವೋ ಅವೇ ಎಲ್ಲ ಇರ್ತವೆ ಪದ್ಧತಿಗಳು. ಆದರೆ ಮುಖ್ಯವಾಗಿ ನಾವು ಇದರಲ್ಲಿ ಫಾಲೋ ಮಾಡಬೇಕಾಗಿರೋದು ಅಂದರೆ ಬೆರಕೆ ತೆಗೆಯೋದೊಂದು. ಬೆರಕೆ ತೆಗೆಯೋದು ನಾವು ಹೂ ಬಿಡೋಕ್ಕಿಂತ ಮುಂಚೆ ಅಥವಾ ಹೂ ಬಿಡೋ ಹಂತದಲ್ಲಿ ನಮಗೆ ಬೆರಕೆ ಗಿಡಗಳೆಲ್ಲ ಐಡೆಂಟಿಫೈ ಆಗ್ತವೆ. ನಾವು ಕ್ಷೇತ್ರ ಭೇಟಿ ಮಾಡಿ ರೈತರಿಗೆ ಮನವರಿಕೆ ಮಾಡಿಕೊಡ್ತೀವಿ, ಈ ರೀತಿ ಇರುತ್ತೆ ಬೆರಕೆ ಗಿಡ ಅಂತೆಲ್ಲ. ಅವ್ರ ಕಡೆಯಿಂದಲೇ ನಾವು ಅವ್ರ ಜೊತೆಗೆ ಒಂದು ಸ್ವಲ್ಪ ಕಿತ್ತಿ ಅವರಿಗೆ ಕನ್ಫರ್ಮ್ ಆಗಿದೆ ಅಂದಮೇಲೆ ಅವ್ರು ಹೇಳಿಕೊಟ್ಟು ಬರ್ತೀವಿ. ಮೊದಲನೇ ವೀಕ್ಷಣೆಯಲ್ಲಿ ಅದನ್ನು ಮಾಡ್ತೀವಿ. ಎರಡನೇ ಹಂತದಲ್ಲಿ ನಾವು ಅವ್ರು ಕಿತ್ತಿದಾರೋ ಇಲ್ಲೋ ಅಂತ ಪೂರ್ತಿ ಜಮೀನನ್ನ ಇನ್ಸ್ಪೆಕ್ಷನ್ ಮಾಡ್ತೀವಿ. ಅವರು ಪೂರ್ತಿ ಪ್ರಮಾಣದಲ್ಲಿ ಕಿತ್ತಿದ್ದಾರೆ ಅಂತ ಆಯಿತು ಅಂತ ಆದರೆ ಆವಾಗ ನಾವು ಅದನ್ನು ಖರೀದಿಗೆ ಒಪ್ಕೊಳ್ತೀವಿ. ಫೀಲ್ಡ್ ಲೆವೆಲಲ್ಲಿ ಅವರೊಂದು ಪ್ಲಾಟ್ ಪಾಸ್ ಆಗಿದೆ ಅಂತ ಹೇಳಿಬಿಟ್ಟು ನಂತರದಲ್ಲಿ ಕಟಾವೆಲ್ಲ ಆದಮೇಲೆ ಅವ್ರಿಗೆ ಒಂದು ಸ್ಯಾಂಪಲ್ನ KVK ತಗೋಬರಕ್ಕೆ ಹೇಳ್ತೀವಿ. ಅದನ್ನು ನಮ್ಮ ಹಂತದಲ್ಲೇ ಒಂದು ಮೊಳಕೆ ಪರೀಕ್ಷೆನೂ ಸಹ ಮಾಡ್ತೀವಿ. ಅದರಲ್ಲಿ ಚೆನ್ನಾಗಿ ಬಂತು ಮೊಳಕೆ ಎಲ್ಲ ಅಂತಾದರೆ ಅವ್ರಿಗೆ ಪ್ರೊಸೆಸಿಂಗಿಗೆ ತರೋದಕ್ಕೆ ನಾವು ಹೇಳ್ತೀವಿ. ಅವ್ರ ಕಣ್ಣೆದುರಿಗೆ ನಾವು ಪ್ರೊಸೆಸ್ ಮಾಡಿ ಬಂದಂತಹ ಉತ್ತಮವಾದ ಬೀಜಕ್ಕೆ ನಾವು ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ಬೆಲೆಯನ್ನು ನಾವು ರೈತರಿಗೆ ನೇರವಾಗಿ ಅವರ ಖಾತೆಗೆ ವರ್ಗಾವಣೆ ಮಾಡ್ತೀವಿ. ಮಹದೇವ ಸ್ವಾಮಿ ಅವರು ಆ ತರಹ ಬೀಜೋತ್ಪಾದನೆ ಮಾಡಿರೋ ರೈತರ? ಹೌದು ಸರ್. ಮಹದೇವ ಸ್ವಾಮಿಗಳ ಹೇಳಿ ನಿಮ್ಮ ಬಗ್ಗೆ, ನಿಮ್ಮ ಊರು ಯಾವುದು? ನಾವು ಪುರಿಗಾಲಿ ಸರ್. ಎಷ್ಟು ವಯಸ್ಸು ತಮಗೆ? ನನಗೆ 52 ಸರ್. ಏನು ವಿದ್ಯಾಭ್ಯಾಸ ತಮ್ಮದು? ನಾನು 7th ಸರ್. 7ನೇ ಕ್ಲಾಸ್ವರೆಗೂ ಓದಿದ್ದೀರಿ. ಎಷ್ಟು ವರ್ಷದಿಂದ ಬೇಸಾಯ ಮಾಡ್ತಿದ್ದೀರಿ? ನಾನು ಒಂದು 15 ವರ್ಷದಿಂದ ಶುರು ಮಾಡಿದ್ದೆ. ಎಷ್ಟು ಜಮೀನಿದೆ? ನನ್ನ ಹತ್ರ ಒಂದು 5 ಎಕರೆ ಇದೆ ಸರ್. ನೀರಾವರಿನ ಅಥವಾ ಮಳೆ ಆಶ್ರಯ? ನೀರಾವರಿ ಸರ್, ರಾಮಸ್ವಾಮಿ ನಾಲೆ. ಹೌದಾ? ಬೋರ್ವೆಲ್ಲೂ ಹಾಕ್ಸ್ಕೊಂಡಿದ್ದೀರಾ? ಬೋರ್ವೆಲ್ಲೂ ಹಾಕ್ಸಿ. ಎಷ್ಟು ವರ್ಷ ಆಯ್ತು ಬೋರ್ ಹಾಕ್ಸಿ? ಬೋರ್ ಹಾಕ್ಸಿ 10 ವರ್ಷ ಆಗುತ್ತೆ. ಏನೇನು ಬೆಳೆ ಬೆಳೀತೀರ ಅದರಲ್ಲಿ? ನಾನು ಭತ್ತ ಉದ್ದು ಸರ್. ಭತ್ತ ಉದ್ದು? ಬೀಜೋತ್ಪಾದನೆಗಾಗಿ ಬೆಳೀತಾ ಇದ್ದೀರಿ? ಹೌದು ಸರ್. ಮುಂಚೆ ಹಾಗೆ ಬೆಳೀತಾ ಇದ್ರ? ಹಾಗೆ ಬೆಳೀತಾ ಇದ್ದೀವಿ ಸರ್. ಈಗ ಬೀಜೋತ್ಪಾದನೆಗಾಗಿ ಬೆಳೆಯೋಕ್ಕೂ ಹಾಗೆ ಬೆಳೆಯೋಕ್ಕೂ ಏನಾದ್ರು ವ್ಯತ್ಯಾಸ ಇದೆ ಅನ್ಸುತ್ತಾ? ಹೌದು ಸರ್, ನಮಗೆ ಒಂದು ಸ್ವಲ್ಪ ಈಗ ಅವರೇ ಬಿತ್ತನೆ ಕೊಡ್ತಾರ ನಮ್ಮ ಭತ್ತವರು. ಉದ್ದು ಅಷ್ಟೇ ಅವರೇ ಕೊಡ್ತಾರೆ. ಉದ್ದು ಬಂದು ಅವರೇ ನಮ್ಮ ಸ್ಪಾಟ್ ನೋಡ್ತಾರ. ನಮ್ಗೇನಾರ ಎತ್ತೋಸ ಇದ್ರ ಅದು ಹೊಡೀರಿ ಇದು ಹೊಡೀರಿ ಅಂತ ಹೇಳ್ಕೊಡ್ತಾರ. ಬೆರಕೆ ಅಂದರೆ ಮುಳ್ಳು ಬರುತ್ತೆ ಉದ್ದಲ್ಲಿ, ಅದನ್ನು ಹಾದಾಕಿ ಅಂತಾರ. ಏನಾರ ಎತ್ತೋಸ ಗಿಡ ಇದ್ರ ಅದನ್ನೆಲ್ಲ ಹಾದಾಕ್ಬಿಡಿ ಅಂತ ಹೇಳ್ಕೊಡ್ತಾರ ಸರ್. ಹೌದಾ? ಸ್ವಲ್ಪ ಹೇಳಿ, ಯಾವ ರೀತಿ ನೀವು ಉದ್ದನ್ನು ಬೆಳೆದ್ರಿ? ಎಷ್ಟು ಎಕರೆಯಲ್ಲಿ ಬೆಳೆದ್ರಿ? ನಾವೊಂದು ನಾನು ಈ ವರ್ಷ ಫಸ್ಟ್ ಇವ್ರ ಹತ್ರ ತಕ್ಕಂದಿದ್ದೀವಿ ಸರ್. 3 ಎಕರೆಗೆ ಹಾಕಿದ್ದೆ. 3 ಎಕರೆಗೆ ಉದ್ದ ಹಾಕಿದ್ರಿ? ಯಾವ ತಿಂಗಳಲ್ಲಿ ಹಾಕಿದ್ದು? ನಾವು ಈಗ 3ನೇ ತಿಂಗಳಲ್ಲಿ ಹಾಕಿದ್ದೀವಿ ಸರ್. ಹೌದಾ? ಮಾರ್ಚ್ ತಿಂಗಳಲ್ಲಿ? ಅಷ್ಟು ಬೇಗ? ಎಷ್ಟು ಕೆಜಿ ಬಿತ್ತನೆ ಬೀಜ ಬೆಳೆಸಿದ್ರಿ? ನಾವು 1 ಎಕರೆಗೆ 1 ಬ್ಯಾಗು ಸರ್. 1 ಬ್ಯಾಗು ಅಂದ್ರೆ ಎಷ್ಟು? 5 ಕೆಜಿ ಬರುತ್ತೆ. ಹೌದಾ? 15 ಕೆಜಿ ಬೀಜ. ಹೇಳಿ, ಬೀಜೋಪಚಾರ ಏನಾದ್ರು ಮಾಡಿದ್ರ? ಅಂದ್ರೆ ಬೀಜಕ್ಕೆ ಏನಾದ್ರು ಗೊಬ್ಬರ ಏನಾದ್ರು ಸಣ್ಣ ಔಷಧಿ ಏನಾದ್ರು ಕೊಟ್ಟಿದ್ರ? ನಾವು ಒಂದ್ ಸ್ವಲ್ಪ ತ್ಯಾವ ಏನಾರ ಕಮ್ಮಿ ಇದ್ರ ಉನಿ ಹಾಕ್ಬಿಟ್ಟು 1 ಗಂಟೆ ಟೈಮು ತಕ್ಕೋಗ್ಬಿಟ್ಬಿಡ್ತೀನಿ ಸರ್. ಹೌದಾ? ಇವ್ರಿಗೆ ಬೀಜೋಪಚಾರಕ್ಕೆ ಏನು ಕೊಟ್ಟಿರ್ಲಿಲ್ವಾ ದಿವ್ಯ ಅವ್ರೆ? ಬೀಜೋಪಚಾರಕ್ಕೆ ಮಾರ್ಗದರ್ಶನ ಮಾಡಿತ್ತು ಸರ್. ನಾವು ಭತ್ತಕ್ಕೆ ಕೊಡ್ತಾ ಇದ್ದೀವಿ, ಉದ್ದಿಗೆ ಬೀಜೋಪಚಾರಕ್ಕೆ ನಾವೇನು ಕೊಡ್ತಾ ಇಲ್ಲ. ಅಂದ್ರೆ ನೀವು ಏನು ಮಾಡಲಿಲ್ಲ? ನೀರಲ್ಲಿ ಉನಿ ಹಾಕೋದು? ಉನಿ ಹಾಕ್ಬಿಟ್ಟು ನಾವು 20-20 ಬೆರೆಸಿ ಬಿಡ್ತೀವಿ ಗೊಬ್ಬರನ ಟ್ರ್ಯಾಕ್ಟರಲ್ಲಿ. ಅಲ್ಲಲ್ಲಿ ಕೆರೆಸ್ಬಿಟ್ಟು ನಾಟಾಗಿ ಅದಕ್ಕೆ ಬಿಟ್ಬಿಟ್ಟು ಮುಂದೇರ್ ಕಡ್ಸ್ಕೊಂಡು ಇದು ಹೊಡೆದು ಬಿಡ್ತೀವಿ ಸರ್. ಬಳ್ಳು ಅಂದ್ರೆ ಸಾಲ ನಾಟಿ ಮಾಡಲ್ವಾ ನೀವು? ಸಾಲ ನಾಟಿ ಮಾಡಲ್ಲ ಸರ್. ಉದ್ದು? ಹೌದಾ? ಅದೇ ಸಾಲ ನಾಟಿನೇ ಆಗ್ತಲ್ಲ ಸರ್ ಈಗ. ಮತ್ತೆ ಅದನ್ನೇ ಕೇಳಿ, ಸಾಲ ನಾಟಿ ಅಂದ್ರೆ ಒಂದ್ ಟ್ರಿಪ್ ಹೊಡೆದು ಬಿಡೋದು ಅಮಿಕಂದು. ಸರಿ, ಅಮಿಕಂದು ಹೊಡೆದು ಬಿಟ್ಟು ಅದನ್ನ ಇದು ಮಾಡ್ಬಿಡ್ತೀವಿ. ಬಿತ್ತನೆ ಹೇಗೆ? ಬಿತ್ತನೆ ಆದ್ರೆ ಆ ಸಾಲಕ್ಕೆ ಬಿಟ್ಬಿಡ್ತೀವಿ ಸರ್, ಎರಡೆರಡು ಕಾಳು ಎರಡೆರಡು ಕಾಳು. ಹೌದಾ? ಅಂದ್ರೆ ಕೈಯಿಂದ ಬಿಡ? ಕೈಯಿಂದ ಬಿಟ್ಮೇಲೆ ಬರ್ಲಾಡಿಸ್ತೀವಿ. ಬರ್ಲ್ ಹೊಡಿಸ್ಬಿಡ್ತೀವಿ. ಆಮೇಲೆ ನೀರು ಕೊಡೋ ಬಗ್ಗೆ ಹೇಗೆ? ನೀರು ಏನಾರ ಮಳೆ ತ್ಯಾಮ ಇಲ್ಲ ಅಂದ್ರ ಒಂದ್ ನೀರು ಹಾಯ್ತೀವಿ ಸರ್. ಹೆಂಗೆ ಅಂತ ಕೇಳಿದೆ. ಐಸ್ ಕೊಟ್ಟು ಹೊಡೆದಾಕ್ಬಿಡೋದು ಸರ್. ಭತ್ತದ ಗದ್ದೆ ಕಟ್ಟದಂಗೆ ನೀರು ಕಟ್ಟಿ ನೀರು ಕಟ್ಬಿಟ್ಟು ಹೊಡೆದಾಕ್ಬಿಡ್ತೀವಿ ಸರ್. 15 ಜನ ಬಿಟ್ಕೊಂಡು ಒಂದು ಕಳಿನ ಔಷಧಿ ಬಿಡ್ತೀವಿ ಸರ್. ಏನು ಔಷಧಿ ಹೊಡೆದ್ರಿ? ಇದು ಕೊಟ್ಟಿದ್ರು ಸರ್, ಅದು ಮರ್ತು ಬಿಟ್ಟಿದ್ದೀನಿ. ಓಲಿ ಬಿಡಿ, ಕಳೆ ಔಷಧಿ ಹೊಡೆದ್ರಿ? ಕಳಾತ್ಮ ಔಷಧಿನ ನಾನು ಒಬ್ಬರು ಔಷಧಿ ಅವ್ರನ್ನೇ ಕರೆಸ್ತೀನಿ. ಆಯಿತು. ಅವ್ರು ನೋಡ್ಬಿಟ್ಟು ಬಂದು ನನಗೆ ಔಷಧಿ ಕೊಡ್ತಾರೆ. ಆಯಿತು. ಆಮೇಲೆ ಹೊಡೆದ್ಬಿಟ್ಟು 15 ಜನ ಆದಮೇಲೆ ಒಂದು ಪುನಃ ಒಂದು 20-20 ಕೊಡ್ತೀನಿ, ಇಲ್ಲರ 10-26 ಕೊಡ್ತೀನಿ ಸರ್. ಡಿ ಎ ಪಿ ಬೆರೆಸ್ಕೊಂಡು ಯಾವ್ದಾದ್ರು ಒಂದು ಕೊಡ್ತೀನಿ ಸರ್. ಕಳೆ ಒಂದ್ ಸರಿ ಕಳೆನಾಶಕ ಹೊಡಿತಿದ್ರಿ? ಮತ್ತೆ ಕಳೆಲ್ವಾ ಏನಾರ ಅನುಕೂಲ ಆದ್ರೆ ಸರ್ ಒಂದ್ ನೇಗ್ಲು ಬಿಡಿಸ್ತೀನಿ ಸರ್. ಇಲ್ಲ ಅಂದ್ರೆ ಒಂದ್ ಕಳ ಇದ್ರೆ ಹಾಯಿಸ್ಬಿಟ್ಟು ರೆಡಿ ಮಾಡಿ ಬಿಟ್ಬಿಡ್ತೀನಿ ಸರ್. ಔಷಧಿ ಹೊಡಿತೀನಿ 3 ಮೈ. ಈಗ ಜಾಸ್ತಿ ಆದ್ರೆ ಸಸಿಗಳು ಏನಾದ್ರು ಹೆಚ್ಚಾದ ಸಸಿ ಕೀಳ್ತೀರ? ಬೆದೆ ಆಗೋದ್ರ ಕಾಯಿ ಕಮ್ಮಿ ಬರುತ್ತಾ ಅಂತ ಏರ್ ಬಿಡಿಸ್ಬಿಡ್ತೀನಿ. ಏರ್ಲಿ ಒಂದೊಂದು ಕಿತ್ತೋಗ್ಬಿಡುತ್ತಾ? ಹೌದಾ? ಅದ್ರಲ್ಲಿ ಏರ್ಲಿ ಹೊಡಿಸಿದಾಗ ವ್ಯವಸಾಯ ಮಾಡ್ದಂಗೂ ಆಗುತ್ತಾ, ತೆಳ ಮಾಡ್ದಂಗೆ ಆಗುತ್ತೆ. ಯಾವ ದಿವ್ಸಕ್ಕೆ ಮಾಡ್ತೀರಿ ಅದನ್ನ? ನಾನು 25 ದಿವ್ಸಕ್ಕೆ ಮಾಡ್ತೀವಿ ಸರ್. ಒಂದು ತಿಂಗಳು. ಸ್ವಲ್ಪ ಗಿಡಕ್ಕೆ ಮಣ್ಣು ಬಿದ್ದ್ರೆ ಮುಚ್ಕೋಬಾರ್ದು ಅನ್ನೋ ಮಟ್ಟ, ಆ ಮಟ್ಟಕ್ಕೆ ಬಂದಾಗ ಮಾಡ್ತೀವಿ ಸರ್. ಆಮೇಲೆ ಮಾಡಿದಾಗ ಒಂದು 2-3 ಕೆತ್ತಿ ಔಷಧಿ ಹೊಡಿತೀವಿ. ಕಳಿನ ಔಷಧಿ ಹೊಡ್ಕೋತೀನಿ ಸರ್. ಹುಳ ಗಿಳ ಕಂಡ್ರೆ ಒಂದೊಂದು ಔಷಧಿ ಹೊಡಿತೀವಿ ಸರ್. ಪರವಾಗಿಲ್ಲ, ಈ ಸತಿ ಇವ್ರು ಕೊಟ್ಟದಲ್ಲಿ ನಮ್ಗೆ 12 ಕ್ವಿಂಟಲ್ ಉದ್ದಾಗುತ್ತೆ ಸರ್ ಎಕರೆಗೆ. ಎಕರೆಗೆ 12 ಕ್ವಿಂಟಲ್ ಆಗುತ್ತೆ. ಪರವಾಗಿಲ್ಲ. ಔಷಧಿ ಎಷ್ಟು ಸರಿ ಹೊಡೆದಿದ್ರಿ? 3 ಸತಿ ಹೊಡೆದಿಲ್ಲ. 3 ಸರಿ? ಅಲ್ಲ, ನೀವು ಎಷ್ಟು 3 ಎಕರೆನಲ್ಲಿ ಬೆಳೆದಿದ್ದು ಅಂತ ಹೇಳಿದ್ದಲ್ವಾ? 3 ಎಕರೆ ಸರ್. ಎಕರೆಗೆ 12 ಕ್ವಿಂಟಲ್ ಬಿತ್ತ? ಇಲ್ಲ ಸರ್, ಒಂದು 3 ಎಕರೆಯಿಂದ. ಮತ್ತೆ ಹಂಗೆ ಹೇಳಿ, 3 ಎಕರೆಯಿಂದ 12 ಕ್ವಿಂಟಲ್ ಅಂದ್ರೆ ಎಕರೆಗೆ 4. ಮೇಡಮ್ನವ್ರೆ ಇಲ್ಲಿಗೆ ತಂದು ಕೊಟ್ಟವು ಸರ್. ಹೌದಾ? ಚೆನ್ನಾಗಿತ್ತ ಉದ್ದು? ಚೆನ್ನಾಗಿತ್ತು. ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆಗಲ್ಲ, ಅವರು ಬೀಜ ಪರೀಕ್ಷೆ ಮಾಡಿದ್ರಲ್ಲ. ಮಾಡಿದ್ರು. ಫಸ್ಟ್ ಸ್ಯಾಂಪಲ್ ತಂದು ಕೊಟ್ಟು ಕೊಟ್ಟಾದ್ಮೇಲೆ ಒಂದು 15 ದಿನ ಬಿಟ್ಕೊಂಡು ನಮಗೆ ಫೋನ್ ಮಾಡಿದ್ರು, ನೀವು ತಕ್ಕ ಬನ್ನಿ ಅಂತ. ತಕ್ಕ ಬಂದು ನಮ್ಮ ಮಿಷಿನ್ಗೆ ಹಾಕಿ ನಮ್ಮ ಗಲೀಜ್ನೆಲ್ಲ ವಾಪಸ್ ಕೊಟ್ಟು ಅವರು ಉದ್ದೆಲ್ಲ ತಕ್ಕಂದು ಹೋದ್ರು. ಎಷ್ಟು ಕೆ ಜಿ ಬಿತ್ತನೆ ಆಯಿತು ನೀವು ಕೊಟ್ಟಿದ್ದು? 12 ಕ್ವಿಂಟಲಲ್ಲಿ ನಾವು 12 ಕ್ವಿಂಟಲ್ಲಿ 10 ಕ್ವಿಂಟಲ್ ಏನಾಗುತ್ತೆ ಸರ್? ಹೌದಾ, ಏನು ಧಾರಣೆ ಕೊಟ್ಟರು ಒಂದು ಕ್ವಿಂಟಲ್ಗೆ? 13,000. ಖರ್ಚು ಎಷ್ಟಾಗಿತ್ತು ಮಹದೇವ ಸ್ವಾಮಿಗಳೇ? 3 ಎಕರೆ ಉದ್ದ ಬೆಳೆ, 3 ಎಕರೆ ಉದ್ದಗೆ ಇವತ್ತೆಲ್ಲ ಕುಡಿದ್ರ ನಮಗೆ ಒಂದು 10,000 ರೂಪಾಯಿ ಗಂಟೆ ಆಗಿತ್ತು ಸರ್. ಅಷ್ಟೇ? ಭಾಳ ಕಡಿಮೆ ಹೇಳ್ತಿದ್ದೀರಾ ಅನ್ಸುತ್ತೆ. ಇಲ್ಲ ಸರ್, ನಾವೇ ಮಾಡ್ಕೊತೀವಲ್ಲ ಸರ್, ಹೋಗ್ತಾ ಬರ್ತಾ ನನಗಿಬ್ರು ಮಕ್ಕಳಿದ್ದಾರೆ, ನಾವೇ ಮಾಡ್ಕೊಡ್ತೀವಿ ವ್ಯವಸಾಯ. ಹೌದಾ? ನಮ್ಮ ಅಣ್ಣವ್ರ ಏರಿ ಇದೆ, ವ್ಯವಸಾಯ ಮಾಡ್ಕೊಳ್ತೀವಿ. ನೀವು ಇಟ್ಕೊಂಡಿಲ್ವೇ? ಇಲ್ಲ ಸರ್. ಯಾಕೆ? ನಾನು ನಮ್ಮ ಹತ್ರ ನೋಡ್ಕೊಳ್ಳೋರು ಇಲ್ಲ ಸರ್, ಚಿಲ್ಲರೆ ಅಂಗಡಿ ಇದೆ. ಇಬ್ರು ಮಕ್ಕಳಿದ್ದಾರೆ ಅಂತೀರಿ? ಅವ್ರು ಓದಕ್ ಹೋಗ್ತಾರಲ್ಲ. ಹೌದಾ? ನೀವು ಚಿಲ್ಲರೆ ಅಂಗಡಿ ನೋಡ್ಕೊತೀರಾ? ನಾನು ಚಿಲ್ಲರೆ ಅಂಗಡಿ, ನಮ್ಮ ಮಿಸ್ಸಸ್ ನೋಡ್ಕೊತಾರ. ಮತ್ತೆ ನೀವು ಮಾಡೋದು? ನಾವು ಗದ್ದೆ ವ್ಯವಸಾಯ ನೋಡ್ಕೊಂಡು ನೀರಿನ ಎಳ್ಳು ನೋಡ್ಕೊಂಡು. ಓಕೆ, ಈಗ ಹಂಗೆ ನೀವು ಉದ್ದು ಬೆಳೆದಿದ್ರೆ ಎಷ್ಟು ರೇಟ್ ಸಿಕ್ಕಿರೋದು ಒಂದು ಕ್ವಿಂಟಲ್ಗೆ? ಬೇರೆ ಕಡೆ ಎಲ್ಲ 7,000-8,000 ರೂಪಾಯಿ ಅಲ್ವಾ? ಬೀಜಕ್ಕಾಗಿ ಬೆಳೆದಿದ್ದಕ್ಕೆ ನಮ್ಗೆ 13,000 ಅಲ್ವಾ? ಹಾಗಾಗಿ ಬೀಜಕ್ಕಾಗಿ ಬೆಳೆಯೋದು ಒಳ್ಳೇದು ಅಂತ ಅಲ್ವಾ? ಮತ್ತೆ ಇನ್ನೊಂದೇನು, ನೀವು ಉತ್ಪಾದನೆ ಮಾಡೋ ಬೀಜನ ಬೇರೆ ರೈತರು ಬಿತ್ತನೆ ಮಾಡ್ಬಿಡ್ತಾರೆ ಸರ್. ಅದಕ್ಕೋಸ್ಕರ ನಾವು ಒಂಚೂರು ತಲೆ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದಲ್ಲ ಸರ್, ನಮ್ಮಾಗೆ ಅವರು ರೈತರು ಅಲ್ವೇ, ತೊಂದರೆ ಆಗ್ಬಾರ್ದಲ್ಲ ಅಂತ ಇವ್ರು ಹೇಳ್ದಾಗೆಲ್ಲ ಮಾಡ್ಕೊಡ್ತೀನಿ. ಪ್ರೀತಿಯಿಂದ ಬೆಳಿತೀನಿ, ಮಾಡ್ಕೊಡ್ತೀನಿ ಸರ್. ಈಗ ಒಂದು ಬೆರಕೆ ಐಸ್ಬೇಕು, ಐಸ್ಕೊಡ್ತೀನಿ. ಈ ಬೆರಕೆ ಅದೇನೋ ಮುಳ್ಳು ಬರ್ತದೆ ಅಂದ್ರಲ್ಲ, ಏನದು ಮುಳ್ಳು ಬರೋದು ಅಂದ್ರೆ? ಉದ್ದನ್ನ ಕಾಯಿನ ಮೇಲೆ ಒಂದ್ ಸ್ವಲ್ಪ ಮುಳ್ಳು ಬರುತ್ತೆ ಸರ್, ಆ ತರದ ಉದ್ದು ಇವ್ರು ತಕೊಳ್ಳಲ್ಲ ಸರ್, ಅದನ್ನ ಐಸ್ಬೇಕು. ಅದೇನು ದಿವ್ಯ ಅವರೇ ಸರ್? ಅದು ಬೆರಕೆ ಕಂಬಳಿ ಹುಳ್ದಂಗೆ. ಈಗ ನಾವು ಕೊಡೋ ಒಂದು LPG 791 ತಳಿ ಪಾಡ್ ಮೇಲೆ ಕಾಯಿ ಮೇಲೆ ನೈಸ್ ಇರುತ್ತೆ, ಯಾವುದೇ ತರದ ರೋಮಗಳು ಇರಲ್ಲ. ಬೆರಕೆ ಅಂತ ಬರುತ್ತಲ್ಲ, ಅದರಲ್ಲಿ ಒಂಥರ ಕಂಬಳಿ ಹುಳ ಕಾಣುತ್ತೆ ಫುಲ್ ಮುಳ್ಳು ಮುಳ್ಳು, ಅದರಿಂದ ಅದು ಐಡೆಂಟಿಫೈ ಮಾಡ್ಬೋದು ನಾವು ಇದು ಬೇರೆ ತಳಿ ಅಂತ. ಅಂತ ಗಿಡನ್ನೆಲ್ಲ ಅವರು ಕಟಾವ್ ಮಾಡಿ. ಅಲ್ಲ, ಈ ಕಾಯಿ ಬಂದ್ಮೇಲೆ ಸರಿ, ಆದ್ರೆ ನೀವು ಹೂವಿನ ಹಂತದಲ್ಲೇ ಬೆರಕೆ ತೆಗಿಬೇಕು ಅಂತಂದ್ರಿ? ಹೂವಿನ ಹಂತದಲ್ಲಿ ಈಗ ಹೈಟ್ ಬೇಸಿಸ್ ಮೇಲೆ ನಾವು ಗೊತ್ತಾಗುವಂತದ್ದು ತೆಗಿಬಹುದು. ಆ ಹಂತದಲ್ಲಿ ಮಿಸ್ ಆಗಿದ್ದನ್ನ ನಾವು ಕಾಯಿ ಹಂತದಲ್ಲಿ ಕಟಾವಿಗೆ ಮುಂಚೆ ಇನ್ನೊಂದ್ರ ತೆಗಿಬೇಕಾಗುತ್ತೆ. ಅಂದ್ರೆ ಇವ್ರು ಕೊಟ್ಟಿರೋ ತಳಿ ಯಾವ ತಳಿನೋ ಆ ತಳಿ ಲಕ್ಷಣ ಇರೋ ಗಿಡ ಬಿಟ್ಬಿಟ್ಟು ಉಳಿದಿರೋದೆಲ್ಲ ಕಿತಾಕ್ಬಿಡ್ಬೇಕು ಅಲ್ವಾ? ಮಾಡ್ತೀರಾ ಅದನ್ನ? ಅದು ಮಾಡ್ತೀವಿ ಅಂದ್ರೆ ಅದು ಮನೆಗೆ ಆಗುತ್ತೆ ಸರ್, ನಮ್ಗೇನು ಎಷ್ಟಾಗಲ್ಲ. ಹಾ, ಎಲ್ಲ ಗಿಡ ಕಿತ್ಮೇಲೆ ಮನೆಗೆ ಹೆಂಗಾಗತ್ತೆ? ಕಾಯಿ ಕಿತ್ಕೊತೀವಲ್ಲ ಸರ್. ಹಾಗೆ ಕಾಯಿ ಕಿತ್ಕೊತೀವಲ್ಲ ಸರ್, ಮನೆಯಲ್ಲಿ ದೋಸೆ ಮಾಡಿಸ್ಬಿಡ್ತೀರಿ. ಹೌದಾ? ನೋಡಿ, ಏನ್ ಮನೆಗಾಗಿದೆ ಸರ್, ಯಾಕೆಂದ್ರೆ ಅದು ಮುಂದೆ ರೈತರಿಗೆ ತೊಂದರೆ ಆಗ್ಬಾರ್ದಲ್ಲ ಸರ್. ಅದಕ್ಕೆ ಅದನ್ನ ಹೇಳಿ. ಇನ್ನೇನಾದರೂ ವಿಚಾರಗಳಿರ್ತವ ಬೀಜೋತ್ಪಾದನೆಯಲ್ಲಿ ಸರ್? ಅದೇ ಈ ಬೀಜೋತ್ಪಾದನೆಯಲ್ಲಿ ಬೆರಕೆ ತೆಗೆಯೋದೆ ನಾನು ಹೇಳ್ದಂಗೆ ಮುಖ್ಯವಾದ ಅಂಶ. ಈಗ ಉದ್ದಲ್ಲಿ ಇರ್ಬೋದು, ಈಗ ಅವ್ರು ಭತ್ತದ್ದು ಬೀಜೋತ್ಪಾದನೆ KSS ಎಲ್ಲ ಮಾಡಿಕೊಡ್ತಿದ್ದಾರೆ, ಅದರಲ್ಲೂ ಅಷ್ಟೇ 2-3 ಹಂತದಲ್ಲಿ ನಾವು ಬೆರಕೆನ ತೆಗಿಬೇಕು. ಒಂದು, ನಾನು ಆಗಲೇ ಹೇಳ್ದಂಗೆ ಬೆಳವಣಿಗೆ ಹಂತದಲ್ಲಿ ಒಂದು ಹೈಟ್ ವೇರಿಯೇಷನಿಂದ ಯಾವುದೇ ಗಿಡ ಒಂದು ಭಿನ್ನವಾಗಿ ಕಂಡ್ರೂ ಸಹ ಬೆರಕೆನ ತೆಗೆದು ಬಿಡಬೇಕು. ಅಥವಾ ರೋಗ ಜಾಸ್ತಿ ಬಂದಿರೋ ಅಂಥ ಗಿಡನೂ ಸಹ ಈ ಒಂದು ಸೀಡ್ ಪ್ರೊಡಕ್ಷನಲ್ಲಿ ನಾವು ಮೊದಲನೇ ಹಂತದಲ್ಲೇ ತೆಗಿಬೇಕಾಗತ್ತೆ. ಈ ಬೀಜೋತ್ಪಾದನೆ ಮಾಡುವಂಥ ರೈತರಿಗೆ ತರಬೇತಿ ಏನಾದರೂ ಬೇಕಿರುತ್ತಾ, ಅಥವಾ ಅವರು ಬೆಳೆಯೋ ಹಾಗೆ ಬೆಳ್ಕೊಳ್ಳಿ ಅಂತ ಬಿಟ್ಬಿಡ್ತೀರಾ, ಅಥವಾ ಏನಾದರೂ ಪೂರಕ ತರಬೇತಿಯನ್ನು ಏನಾದರೂ ಕೊಡ್ತೀರಾ ತಾವು? ಹಾಂ ಸರ್, ನಾವು ಕಳೆದ ವರ್ಷ ಆಸ್ಕಿ ಕಡೆಯಿಂದ ನಾವು 2 ದಿನದ ತರಬೇತಿ ಕಾರ್ಯಕ್ರಮನ ಎಲ್ಲ ನಮ್ಗೆ 45 ಜನ ಕೊಟ್ಟಿದ್ರಲ್ಲ ಬೀಜ ಸೀಡ್ಸ್ನ, ಅವ್ರನ್ನ ಆ ರೈತರಿಗೆಲ್ಲ ಟ್ರೈನಿಂಗನ್ನು ನಾವು ಕೊಟ್ಟಿದ್ದೀವಿ. 2 ಡೇಸ್ ಅದು ಸರ್ಟಿಫಿಕೇಟ್ ಕೋರ್ಸ್, ಅದು ಅದಕ್ಕೆ ಎಕ್ಸಾಮು 1 ಡೇ ಎಲ್ಲ ಮಾಡಿದ್ದಾರೆ. ನೈಟ್ 8 ಗಂಟೆ ತನಕ ಎಲ್ಲ ಆಗಿದೆ, ಅದಕ್ಕೆ ವೈವ ಆ ಥರದ್ದೆಲ್ಲ ತುಂಬ ಸ್ಟ್ರಿಕ್ಟಾಗಿ ಮಾಡಿ ಎಲ್ಲರೂ ಪಾಸ್ ಆಗಿದ್ದಾರೆ. ಮಾರ್ಕ್ಸ್ ಕಾರ್ಡು ಸಹ ಈ MSc ಹೇಗೆ ಸಿಗುತ್ತಲ್ಲ ಆ ಮಟ್ಟಕ್ಕೆ ನಾವು ಕೊಟ್ಟಿದ್ದೀವಿ. ಮದುವೆ ಸ್ವಾಮಿಗಳಿಗೆ ಎಷ್ಟು ಮಾರ್ಕ್ಸ್ ತಗೊಂಡ್ರು? ಇಲ್ಲ ಸರ್. ನೀವು ಪರೀಕ್ಷೆಗೆ ಹೋಗ್ಲಿಲ್ವೇ? ಅಂದ್ರೆ ಇವ್ರು ಇನ್ನೂ ತರಬೇತಿ ತಗೊಂಡಿಲ್ವಾ? ಇವ್ರು ಮಾರ್ಕ್ಸ್ ಕಾರ್ಡ್ ತಗೊಂಡಿಲ್ಲ ಸರ್. ಹೌದಾ? ಇದೆ, ನಮ್ಮ ಹತ್ರನೇ ಇದೆ. ಭಯ ಆಗ್ಬಿಡ್ತ ನಿಮ್ಗೆ, ಪಾಸ್ ಆಗಿದಿರಂತಲ್ಲ. ಸರಿ, ನಾನು ಅವತ್ತು ರಾತ್ರಿ 9 ಗಂಟೆ ಇದ್ದ, ಒತ್ತಾಗತ್ತಲ್ಲ ಕೊಳ್ಳಿಲ್ವಲ್ಲ, ಆಮೇಲೆ ನಾವು ಮಡಿಗಿರ್ತೀವಿ ಬನ್ನಿ ಅಂತಂದ್ರೆ ಬೇರೆ ಅವ್ರು ನೋಡ್ಕೊಂಡು ಬರೆದ್ಬಿಟ್ರೆ ಮಹದೇವ ಸ್ವಾಮಿಗಳು? ಇಲ್ಲ ಸರ್. ಏನೇನು ತರಬೇತಿನಲ್ಲಿ ಹೇಳ್ಕೊಟ್ರು ನಿಮಗೆ? ನಮಗೆ ಅದೇ ಉದ್ದು ಬೆಳೆಯಿರ್ತಾರ, ಭತ್ತ ಬೆಳೀತಾರ. ನಮ್ಮ ಇವರು ಬಂದಿದ್ರು. ಯಾರು? ನಮ್ಮ ಬೀಜ ನಿಗಮ್ಮ ಇವ್ರದ್ದು. ಕರ್ನಾಟಕ ರಾಜ್ಯ ಬೀಜ ನಿಗಮದವರು ಬಂದಿದ್ರು, ಅವರು ಮಾತಾಡಿದ್ರು. ಪರೀಕ್ಷೆನಲ್ಲಿ ಏನೇನು ಪ್ರಶ್ನೆ ಕೇಳಿದ್ರು ಸರ್? ಪರೀಕ್ಷೆನಲ್ಲಿ ಹೆಂಗೆ ಭತ್ತ ಬೆಳೆದು ಯಾವ ತರ ನೀವು ಉಳಿದ ದುಡ್ಡು ಉಳಿಸ್ಬೇಕು, ನೀವು ಯಾವ ತರ ಸುಲಭದಲ್ಲಿ ಮಾಡ್ಕೊಡ ಅಂತದ್ದು ಅಂತ ಎಲ್ಲ ಹೇಳ್ಕೊ ಪ್ರಶ್ನೆ ಕೇಳಿದ್ರು. ನೀವು ಉತ್ತರ ಬರೆದ್ರಿ, ಬರ್ದಿದ್ದು ಪರವಾಗಿಲ್ಲ ಅಲ್ವಾ? ಎರಡು ದಿವಸ ತರಬೇತಿ ಕೊಟ್ಟಿದ್ದಾರೆ ನಿಮ್ಗೆ. ಹೇಳಿ ದಿವ್ಯಾ ಅವ್ರೆ. ಅದಲ್ದಲ್ಲೇ ಅವರು ಸೀಟ್ ತಗೊಳಕ್ ಬಂದಾಗ್ಲೂ ಅಷ್ಟೇ, ನಾವು ಪರ್ಸನಲ್ ಆಗಿ ಕೂರಿಸ್ಕೊಂಡು ಅವ್ರಿಗೆಲ್ಲ ಮಾರ್ಗದರ್ಶನ ಜೊತೆಗೆ ಒಂದು ಲೀಫ್ಲೆಟ್ ಇದೆ, ಅದು ಯಾವ ರೀತಿ ಮಾಡ್ಬೇಕು ಅನ್ನೋದು ಅದನ್ನ ಕೊಟ್ಟು ಅವ್ರಿಗೆ ಯಾವ್ಯಾವ ಹಂತಕ್ಕೆ ಗೊಬ್ಬರ ಕೊಡ್ಬೇಕು, ಕಳೆನಾಶಕ ಹೊಡಿಬೇಕು, ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಕೊಡ್ಬೇಕು, ಅದೆಲ್ಲ ಮಾಹಿತಿನ ನಾವು ರೈತರಿಗೆ ಹೇಳಿಬಿಟ್ಟು ಅವ್ರ ಕಡೆಯಿಂದ ದಾಖಲಾತಿ ಎಲ್ಲ ನಾವು ತಗೊಳ್ತೀವಿ. ನಮ್ಮ ಹತ್ರ ಈಗ ಫೌಂಡೇಶನ್ ಸೀಡ್ ತರಿಸಿದೀವಿ. ಅದೇ ಎಲ್ಲಿಂದ ತರಿಸ್ತೀರಿ ಫೌಂಡೇಶನ್ ಸೀಡ್? ನಾವು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಿಂದ LBG 791 ಅನ್ನ ತರಿಸಿದೀವಿ. ಬೆಂಗಳೂರಿನಲ್ಲಿ ಯಾರು ತಳಿಯನ್ನ ಅಭಿವೃದ್ಧಿ ಪಡಿಸಿರ್ತಾರೋ ಅವ್ರ ಹತ್ರ ಈ ಫೌಂಡೇಶನ್ ಸೀಡ್ ಇರುತ್ತೆ ಅಲ್ವಾ? ಆ ಬೀಜವನ್ನ ತರಿಸಿ ತಾವು ಇವ್ರಿಗೆ ಕೊಡ್ತೀರಿ, ಆಯ್ದ ರೈತರಿಗೆ ನಾವು ಅದನ್ನ ಕೊಡ್ತೀವಿ. ಅದರಲ್ಲಿ ಅವರು ದಾಖಲಾತಿ ಕೊಡ್ಬೇಕಾಗತ್ತೆ, FID ನಂಬರು, ಆಧಾರ್ ಕಾರ್ಡು, ಆಮೇಲೆ RTC, ಆಮೇಲೆ ಅವ್ರ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ಆಮೇಲೆ 2 ಫೋಟೋ, ಇದಿಷ್ಟು ಅವರು ಕೊಡಬೇಕು. ಈ ಸಲ ನಾವು ಆನ್ಲೈನಲ್ಲೇ ನಾವು ದಾಖಲಾತಿ ಎಲ್ಲ ಅಪ್ಲೋಡ್ ಮಾಡಬೇಕಾಗಿರೋದ್ರಿಂದ ಎಲ್ಲದನ್ನು ತಗೊಂಡು ನಾವು ಆನ್ಲೈನಲ್ಲಿ ಸಾಥಿ ಅನ್ನೋ ಒಂದು ಪೋರ್ಟಲ್ ಇರುತ್ತೆ, ಅದಕ್ಕೆಲ್ಲ ಅಪ್ಲೋಡ್ ಮಾಡಿ ಆಮೇಲೆ ಅಗ್ರಿಮೆಂಟಲ್ಲೂ ಒಂದು ಸೈನ್ ಮಾಡಿಸ್ಕೊಂಡಿರ್ತೀವಿ. ಇವೆಲ್ಲ ಮಾಡಿ ಅವರಿಗೆ ಮಾರ್ಗದರ್ಶನ ಮಾಡಿ ಸೀಡ್ಸನ್ನು, ಫೌಂಡೇಶನ್ ಸೀಡ್ಸ್ನ ಡಿಸ್ಟ್ರಿಬ್ಯೂಷನ್ ಈಗ ಮಾಡ್ತಾ ಇದ್ದೀವಿ. ಈಗ ಬೀಜೋತ್ಪಾದನೆ ಮಾಡೋದ್ರಿಂದ ರೈತರಿಗೆ ಏನು ಪ್ರಯೋಜನ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ ದಿವ್ಯ ಅವರೇ? ಸರ್, ನಾವು ಮೊದಲನೇ ಹಂತದಲ್ಲಿ ಒಂದು ಆಧಾರಿತ ಬೀಜನ ನಾವು ರೈತರಿಗೆ ನೀಡೋದ್ರಿಂದ ಒಂದು ಕ್ವಾಲಿಟಿ ಚೆನ್ನಾಗಿರುತ್ತೆ. ಯಾಕೆಂದರೆ ಸರ್ಟಿಫೈಡ್ ಸೀಡ್ಸ್ಗಿಂತ ಒಂದು ಸ್ಟೇಜು ಮೇಲೆ ಅದು ಆಧಾರಿತ ಬೀಜ. ಸೊ ಕ್ವಾಲಿಟಿ ಇಳುವರಿನಲ್ಲಿರ್ಬೋದು, ಗುಣಮಟ್ಟದಲ್ಲಿರ್ಬೋದು, ಇದೆಲ್ಲದರಲ್ಲೂ ಅದು ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಇಳುವರಿನಲ್ಲಿ ಏನೇ ಅಂದರೂ ಹೆಚ್ಚಳ ಬರುತ್ತೆ. ಒಂದು ಅದು ಮೇಯ್ನ್ ಆಗಿ ಅವ್ರಿಗೆ ಸಿಗುವಂಥದ್ದು. ಆಮೇಲೆ ಮಾರ್ಗದರ್ಶನ ಸಿಗುತ್ತೆ. ಈಗ ರೈತರಿಗೆ ಯಾವ ರೋಗಕ್ಕೆ ಎಷ್ಟು ಗೊಬ್ಬರ ಕೊಡಬೇಕು ಅವೆಲ್ಲ ಮಾರ್ಗದರ್ಶನ ಕರೆಕ್ಟಾಗಿ ಇರೋದಿಲ್ಲ. ಆ ಹಂತದಲ್ಲಿ ಈಗ ನಾವೇ ರಿಜಿಸ್ಟ್ರ್ ಮಾಡಿಸ್ಕೊಳ್ಳೋದ್ರಿಂದ ಅವ್ರು ಬೇಡ ಅಂದರೂ ನಾವು ಫೀಲ್ಡ್ ವಿಸಿಟಿಗೆ ಹೋಗೇ ಹೋಗ್ತೀವಿ, ಫೋನ್ ಮಾಡೇ ಮಾಡ್ತೀವಿ, ಹೇಗಿದೆ ನಿಮ್ಮ ಬೆಳೆ ಅಂತೀವಿ. ಅವಾಗ ಅವ್ರು ಹೇಳ್ತಾರೆ ಏನು ಗೊಬ್ಬರ ಕೊಡಬೇಕು ಮೇಡಮ್, ಈ ಥರ ರೋಗ ಬಂದುಬಿಟ್ಟಿದೆ, ಈ ಥರ ಹುಳ ಬಂದುಬಿಟ್ಟಿದೆ. ಪ್ರತಿಯೊಂದಕ್ಕೂ ಕರೆಕ್ಟ್ ಮಾರ್ಗದರ್ಶನ ಅವ್ರಿಗೆ ಉಚಿತವಾಗಿ ಸಿಗುತ್ತೆ. ಆ ಮಾರ್ಗದರ್ಶನದಲ್ಲಿ ಅವ್ರಿಗೆ ಹೆಚ್ಚಿನ ಇಳುವರಿ, ಒಂದು ಒಳ್ಳೆ ಬಿತ್ತನೆಯಿಂದ ಇರ್ಬೋದು, ಆಮೇಲೆ ಕರೆಕ್ಟಾಗಿ ಎಲ್ಲ ಬೇಸಾಯ ಕ್ರಮಗಳನ್ನು ಅಚ್ಚುಕಟ್ಟಾಗಿ ಬೀಜೋಪಚಾರದಿಂದ, ಗೊಬ್ಬರ ಹಾಕೋದ್ರಿಂದ, ಒಂದು ಸರಿಯಾದ ಸಮಯಕ್ಕೆ ಔಷಧಿ ಸಿಂಪಡಣೆಯಿಂದ ಅವ್ರಿಗೆ ಹೆಚ್ಚಿನ ಇಳುವರಿ ಬರುತ್ತೆ, ಖರ್ಚು ಕಡಿಮೆ ಆಗುತ್ತೆ. ಮಾದೇವ ಸ್ವಾಮಿಗಳೇ, ಭತ್ತದ ಬೀಜೋತ್ಪಾದನೆ ಮಾಡ್ತೀನಿ ಅಂದ್ರೆ ಅಲ್ವಾ ಕರ್ನಾಟಕ ರಾಜ್ಯ ಬೀಜ ನಿಗಮಕ್ಕೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ನಾನು 14-15 ವರ್ಷ ಆಗುತ್ತೆ. ಎರಡೂ ಹಂಗಾಮ್ನಲ್ಲಿ ಮಾಡ್ತೀರಾ, ಮುಂಗಾರು ಮತ್ತೆ ಬೇಸಿಗೆ? ಬೇಸಿಗೆ ಎರಡು. ಹೌದಾ, ಎರಡು ಹಂಗಾಮಲ್ಲೂ ಮಾಡ್ತೀರಾ? ಯಾವ ತಳಿ ಮಾಡುತ್ತಾವು? ನಾವು T9 ಅಂತ ಇದೆ ಸರ್, ಇದು T9 ಅಂತ ಉದ್ದಾಗ್ತಿದ್ದೆ ಮೊದಲು. ಇವರು ಈ ಹೋದ ವರ್ಷದಿಂದ ಕೊಟ್ಟರಾಗಿ ನಾನು ಅದ ಬಿಟ್ಬಿಟ್ಟು ಈಗ ಮಾಮೂಲಿ ಈಗ ಭತ್ತ ಈ 5 ಫಸಲಿಗೆ ಭತ್ತ ಹಾಕ್ತೀವಿ. ಕಾರ್ ಫಸಲಿಗೆ ನಮ್ಗೆ ನೀರಿಲ್ಲ. ಸರಿ, ನೀರಿಲ್ಲದೆ ತಪ್ಪ ಉದ್ದಾಕಂದು ಒಸಿ ಪಂಪ್ ಸೆಟ್ಗೆ ಎಷ್ಟು ನಮ್ಮ ನೀರಿನ ಅನುಕೂಲ ಇದೆ ಅದಕ್ಕೆ 1010 ಅಂತ 10-10 ಅಂತ ಭತ್ತ ಕೊಡ್ತಾರೆ. 1010 ಅದನ್ನು ಹಾಕ್ತೀನಿ ಸರ್. ಓಕೆ, ಅದನ್ನು ಹೆಂಗೆ ಬೆಳಿತೀರಿ ಒಂಚೂರು ಹೇಳಿ ನಿಮ್ಮ ಅನುಭವ. ಅದನ್ನೇನಿಲ್ಲ ಸರ್, ಮಾಮೂಲಿ ನಾನು ಒಟ್ಲು ಹಾಕಿಸ್ತೀನಿ. ಒಟ್ಲು ಹಾಕ್ಸ್ಬಿಟ್ಟು ಉಪಿಯವರು ನಾವೇ ಕರೆಸ್ತೀವಿ ನಾಟಿಗ. ನಾಟಿಗೆ ಕರೆಸ್ಬಿಟ್ಟು ನಾವೇ ನಾಟಿ ನಿಂತ್ಕೊಂಡು ಹಾಕಿಸ್ಕೊಡ್ತೀನಿ ಸರ್. ಹಾಕ್ಸಿ ಮತ್ತೆ ಕಳಿನ ಔಷಧಿ ಏನು ಹೊಡೆಯಲ್ಲ, ಒಟ್ಟಿನಡಿಗೆ ಹೊಡೆದು ಬಿಡ್ತೀನಿ ಕಳಿನ ಔಷಧಿನ. ಕಳ ಗದ್ದಲಿ ಕಮ್ಮಿ ಸರ್ ಬರೋದು. ಒಂದು ಜಮೀನು ಹೇಗೆ ಸಿದ್ಧತೆ ಮಾಡ್ಕೋತೀರಿ ಮುಂಚೆ ಏನಾದರೂ ಹಸಿರೆಲೆ ಗೊಬ್ಬರ, ಈಗ ಅಪ್ಸೆಣಬು ಡೆಂಚ ಎಲ್ಲ ಬೆಳೆದ್ಬಿಟ್ಟು ಹಸಿರು ಗೊಬ್ಬರ ಮಾಡ್ತೀರಾ ಭತ್ತಕ್ಕೆ ಅಥವಾ ಮಾಡೋದಿಲ್ಲ? ಮಾಡಲ್ಲ ಸರ್. ಏಕೆ? ಕುಳ ಸರ್, ದನಿನ ಕುಳ. ದನಿನ ಅವ್ರದ್ದು ಕುಳ ನಮ್ಮ ಏರಿಯಾದಲ್ಲಿ ಮಾಡೋಕ್ಕಾಗಲ್ಲ ಸರ್, ಬಿಚ್ಚಿ ಅಟ್ಬಿಡ್ತಾರಲ್ಲ, ಒಂದು ಚಂಬ ಗಿಂಬ ಉಳ್ಳಿ ಚೆಲ್ಲಕ್ಕಾಗಲ್ಲ ಸರ್. ಹೌದಾ? ಅದರಿಂದ ಏನು ಮಾಡ್ತೀವಿ ಅಂದರೆ ಹೊಸ ಅದೇ ದುಡ್ಡಿಗೆ ಹೊಸ ಗೊಬ್ಬರಿಗೆ ಇಬ್ಬರ ತಕ್ಕಂದು ಒಡೆಯಿಸ್ಕೊತೀವಿ ಸರ್. ಎಲ್ಲಿ ತಗೋತೀರಿ ಗೊಬ್ಬರನ? ನಮ್ಮೂರಲ್ಲೇ ಇದೆ. ಹೌದಾ, ಏನು ಧಾರಣೆ ಈಗ ಗೊಬ್ಬರಕ್ಕೆ? ಗೊಬ್ಬರ 1300 ರೂಪಾಯಿ ಸರ್ ಟ್ರ್ಯಾಕ್ಟ್ರು. ಒಂದು ಟ್ರ್ಯಾಕ್ಟ್ರ್? ಒಂದು ಟ್ರ್ಯಾಕ್ಟ್ರ್ ಸಿಗುತ್ತೆ? ಸಿಗುತ್ತೆ. ಹಾಂ ಹಾಂ ಹಾಂ. ಆ ಗೊಬ್ಬರನ ಭತ್ತದ ಜಮೀನಿಗೆ ಹಾಕ್ತೀವಿ. ಎಷ್ಟು ಟ್ರ್ಯಾಕ್ಟ್ರ್ ಹಾಕ್ತೀರಿ ಒಂದು ಎಕರೆಗೆ? ಒಂದು ಎಕರೆಗೆ ನಮ್ಗೆ ಶಕ್ತಿ ಇದ್ದಷ್ಟು ಸರ್, ಒಂದು ಟ್ರ್ಯಾಕ್ಟ್ರ್ ಒಂದು ಒಚ್ಚ ಸರಿ ಹೊಡಿಸ್ತೀನಿ. ಎಷ್ಟು ಇವತ್ತು ಹೇಳಿ? ನಿಮ್ಗೆ 2 ಎಕರೆಗೆ ಹಾಕಿಸ್ತಾನೆ. ಒಂದ್ ಟ್ರಾಕ್ಟರ್ ಅಲ್ಲ, ಒಂದ್ ಎರಡು ಎಕರೆಗೆ ಒಂದ್ ನಾಲ್ಕು ಟ್ರಾಕ್ಟರ್ ಓಡಿಸ್ತೀನಿ. ನಾಲ್ಕು ಟ್ರಾಕ್ಟರ್, ಸರಿ. ಆಮೇಲೆ ಓಡಿಸ್ಕೊಳ್ತೀವಿ, ಇಬ್ಬರೇ ವರ್ಷಕ್ಕೆ ಆ ಕಡೆಗೆ ಓಡಿಸ್ತೀನಿ ಸರ್. ಆಯ್ತು. ಆ ಗೊಬ್ಬರನ ಚೆನ್ನಾಗಿ ಮಣ್ಣಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಒಟ್ಲಿಗೆ ಏನು ಗೊಬ್ಬರ ಹಾಕಲ್ವೇ? ಹಾಕ್ತೀನಿ ಸರ್. ಅದಕ್ಕೆ ಹಾಕ್ತೀರಿ? ಅದಕ್ಕೆ ಫಸ್ಟು ಕೊಟ್ಟಿಗೆ ಗೊಬ್ಬರ ಹಾಕಿಸ್ತೀನಿ ಸರ್. ಆಮೇಲೆ ಭತ್ತ ಬೀಜ ಹಾಕಾಗ ಇಪ್ಪತ್ತು ಹಾಕ್ತೀನಿ ಸರ್. ಭತ್ತಕ್ಕಾರು ಬೀಜೋಪಚಾರ ಮಾಡ್ತೀರಾ? ಒಂದು ಪ್ಯಾಕೆಟ್ ಕೊಟ್ಟಿರ್ತಾರಲ್ಲ, ಮಾಡ್ತೀರಾ? ಹೆಂಗೆ ಮಾಡ್ತೀರಾ ಒಂಚೂರು ನೆನಪಿದ್ರೆ ಹೇಳಿ. ಅವ್ರಿಗೆ ನಮ್ದೇನಿಲ್ಲ ಸರ್, ಒಟ್ಟಿನಡಿ ಬರ ಒಟ್ಟಿನಡಿ ಹೋಗಿಕಂದಿರ್ತೀವಿ, ಒಬ್ಬರಿಗೆ ಇಬ್ಬರು ಹಾಕ್ಬಿಟ್ಟು ನೀರು ಕಟ್ಬಿಟ್ಟು ಬಿತ್ತನೆ ಮಾಡಿಬಿಟ್ಟು ನೀರು ಕಟ್ತೀವಿ ಸರ್. ಎಷ್ಟು ದಿನದ ಪೈರು ನಾಟಿ? 22 ದಿವಸ ಸರ್. ಕರೆಕ್ಟಾಗಿ 21-20 ದಿವಸ ಕೆರಗ್ತೀವಿ. ಒಂದು ದಿವಸ ಹೆಚ್ಚು ಕಡಿಮೆ, ಏರ್ಗೆ ಸಿಕ್ತೇವಾದ್ರೆ ಒಂದು ದಿನ ಹೆಚ್ಚು ಕಡಿಮೆ ಆಗುತ್ತೆ. ಮುಂಚೆನೇ ಹೇಳ್ಕೊಂಡು ಇಟ್ಕೊಂಡಿರ್ತೀರ? ಸಿಗ್ತಾರ ನಿಮ್ಮ ಕಡೆ ಆಳುಗಳು? ಇಲ್ಲ ಸರ್, ಬಾರಿ ಸ ಮಾತ್ರ ಸರ್. ಅದೇ ಅದೇ, ನಿಮಗೆ ಮಾತ್ರ ಸಿಗ್ತಾರೆ? ಇಲ್ಲ, ಗುತ್ಕ ಬಡಾಳು ಕರೆದ್ರೆ ಬರಲ್ಲ. ಗುತ್ತಿಗೆ ಅಂದ್ರೆ ಏನು? ಗುತ್ತಿಗೆ ಏಳಾಳು ಸರ್. ದುಡ್ಡು? ದುಡ್ಡು 250 ರೂಪಾಯಿ ಸರ್ ಒಂದಾಳ್ಗೆ. ಒಂದಾಳ್ಗೆ ಅದ ಏಳು ಆಳಿನ ಲೆಕ್ಕ. ಒಂದು ಎಕರೆ ಮಾಡ್ತಾರ ನಾಟಿ ಒಂದು ದಿವಸದಲ್ಲಿ? ಇಲ್ಲ, ನಾವು 8 ಎಕರೆ ಮಾಡ್ತಾರ ಸರ್. ಒಂದು 20 ಆಳು ಇರ್ತಾರ. ಹೌದಾ? ನಾಟಿ ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. ನಮ್ಗೆ ಈ ತೇವ್ರ ಸವರ್ಸೋದು ಏರ್ನದು ಈ ಕಾಲು ಸವರ್ಕಂದು ಒಂದು ಸ್ವಲ್ಪ ದಡ ಪಡ ಇದ್ರೆ ಸರ್ ಮಾಡ್ಕೊತೀವಿ, ಇಲ್ಲ ಅವು ಕಾಳು ಇಲ್ಲ ಸರ್, ಅದು ಭಾರಿ ಹಿಂಸ. ಯಾರು ಮಾಡ್ತಾರೆ? ಅದೇ ನಾವೇ ಕಷ್ಟಪಟ್ಟು ಮಾಡ್ಕೋಬೇಕು, ನಮ್ಮ ಹುಡುಗರು ಸೇರಿಸ್ಕೊಂಡು, ಇಲ್ಲ ಅಂದ್ರೆ ಅವ್ರು ಹೇಳ್ದಷ್ಟು ಕೊಟ್ಬಿಟ್ಟು ನಾವು ಮಾಡಿಸ್ಬೇಕು ಸರ್. ಆಯ್ತು. ಈಗ ಒಂದೊಂದೇ ಪೈರು ನಾಟಿ ಮಾಡ್ತಾರಾ ನೀವು ಹೇಳ್ದಂಗೆನೆ ಅಥವಾ? ಎರಡೇ ಪೈರು ಸರ್, 2-3 ಪೈರು ಮಾಡ್ತಾರೆ. ಹೌದಾ? ಅವ್ರು 12 ಕೆಜಿ ಭತ್ತ 1 ಎಕರೆಗೆ ಮಾಡ್ಕೊಡ್ತಾರೆ ಸರ್. ಹೌದಾ? ನೀವು ಪೈರು ಕೊಟ್ಟಂಗೆ ಅವ್ರು ನಾಟಿ ಮಾಡ್ತಾರೆ. ಆಮೇಲೆ ಹೇಳಿ. ಮಾಡ್ತಾರ ಸರ್, ನಾನು ಈಗ 9 ಎಕರೆ ಮಾಡ್ತಾ ಇದ್ದೀನಿ. 9 ಎಕರೆಗೆ ನಾನು 4 ಪ್ಯಾಕೆಟೇ ಸಾಕಾಗತ್ತೆ ಸರ್. 25 ಕೆಜಿ 4 ಪ್ಯಾಕೆಟ್ ಮಾಡ್ತೀನಿ ಸರ್. ಹಿಂದ್ ಗುಂಟ ಸುಮಾರು ಕೆಂದೇಟೆ ಕಳಗಿಳಿ 15 ದಿವಸ ಕಳ ಕಳಿಸ್ತೀನಿ ಸರ್. 15 ದಿವಸಕ್ಕೆ ಕಳ ಕಳಿಸ್ಬಿಟ್ಟು ಒಂದು ಗೊಬ್ಬರ ಕೊಡ್ತೀವಿ, ಯೂರಿಯಾ ಪಟಾಸು ಉಪ್ಪು ರಿಜಂಟ್ ಅಂತ ಒಂದು ಔಷಧಿ ಇದೆ, ಅದು ಎಲ್ಲ ಕೊಡ್ತೀನಿ ಸರ್. ಹೇಳ್ಕೊಂಡು ಹೋಗಿ ಮುಂದೆ. ಆಮೇಲೆ ಮಾಡ್ಕೊಂಡು ಅದನ್ನು ನೀರು ಕಟ್ಕೊಂಡು ಹೋಗ್ತಾ ಇರ್ತೀವಿ. ಪುನಃ 2ನೇ ಕಳೆ ಕಳಿಸ್ತೀನಿ. ಪುನಃ 2ನೇ ಕಳೆಗ ಪಟಾಸು ಯೂರಿಯಾ ತೆಳ್ಳಗೆ ಕೊಡ್ತೀವಿ ಸರ್. ಆಗ ಒಡಕಿತ್ಕೊಂಡು ಏನಾರು ಅಕಸ್ಮಾತ್ ಒಂದು ಗಣಕ್ಕೆ ಮರ್ಗಿಣಕ್ಕೆ ಮರ್ಕೊಂಡ್ರೆ ಒಂದು ಔಷಧಿ ಹೊಡಿತೀವಿ ಸರ್. ಇಲ್ಲ ಹೋದ್ರೆ ಏನಿಲ್ಲ ಸರ್. ಎಲ್ಲ ಒಡಕಿತ್ತು ಅಚ್ಚುಕಟ್ಟಾದ್ಮೇಲೆ ಸ್ವಲ್ಪ ಗದ್ದ ಬಾಗ್ತು ಅಂದಾಗ ನೀರು ತಪ್ಪಿಸ್ತೀವಿ ಸರ್. ನೀರು ತಪ್ಪಿಸ್ಬಿಟ್ಟು ಮಿಷಿನ್ ಕರೆಸಿ ಕುಯಿಸ್ತೀವಿ. ಮಿಷಿನಲ್ಲಿ ಕುಯಿಸೋದು? ಅದರಲ್ಲಿ ಬೆರಕೆ ತೆಗೆಯಲ್ವಾ ಭತ್ತದಲ್ಲಿ? ಭತ್ತದಲ್ಲಿ ಬರ್ತಾರಲ್ಲ ಸರ್, ಮೂರು ಕಿತ್ತೆ ಬರ್ತಾರ, ಒಡಕಿತ್ತ ಮೇಲೆ ಮೂರು ಕಿತ್ತೆ ಬರ್ತಾರ. ಅವರು ಬಂದು ಕೂತ್ಕೊಂಡು ಬೊಗ್ ನೋಡ್ತಾರ, ಎತ್ತು ಹೊಸ ಇದ್ರೆ ಅವನ್ನೆಲ್ಲ ಆದಾಕ್ಬಿಡಿ ಅಂತಾರ. ನಾವು ಒಂದೆರಡು ಮೂರು ಆಳು ಕರ್ಕೊಂಡು ಗೋಟೆ ಕಟ್ಕೊಂಡು ಅವನ್ನೆಲ್ಲ ಅಳ್ಕತ್ತೀನಿ ಸರ್. ಏನು ಕಟ್ಕೊಂಡು? ಗೋಟೆ ಅಂತ ಚೀಲನ ಕೂದ್ಬಿಟ್ಟು ಅದನ್ನ ಇಡಬೇಡ್ದಲ್ಲ ಸರ್, ಅದನ್ನು ಕುಯ್ಕರ್ತೀನಿ ಸರ್. ಆಮೇಲೆ ಕೂದು ಹಾಕ್ತೀವಿ. ಪುನಃ ಮತ್ತೆ ಬರ್ತಾರ, ಏನಾರ ಕಂಡದೆ ಹೋದ್ರೆ ಏನೋ ಸರಿಯಾಗಿದೆ ಅಂತಾರ, ಏನಾರ ಕಂಡ್ರೆ ಇನ್ನೊಂದ್ಸತ ಆಯ್ಸಪ್ಪ ಅಂತ ಹೇಳ್ತಾರೆ. ಆಗ್ಲೂ ಗೋಟೆ ಕಟ್ಕೋತೀರಿ? ಆಯ್ಸ್ಕೊತೀವಿ. ಒಂದೆರಡು ಸರಿ ಮೂರು ಸರಿ ಮಾಡ್ತೀವಿ. ಬೆರಕೆ ತೆಗಿತೀರಿ? 2 ಸತಿ ಅಂತೂ ಗ್ಯಾರಂಟಿ ಸರ್. ಆಯ್ತು. ಆಮೇಲೆ ಅಷ್ಟೇ ಸರ್, ಗದ್ದೆ ಕುಯಿಸ್ತೀವಿ. ಗದ್ದೆ ಕುಯ್ಸಾದ್ಮೇಲೆ ಒಂದು ಭತ್ತನೆಲ್ಲ ತರಿಸಿ ಒಂದು ನಮ್ಮ ರೈಸ್ ಮಿಲ್ ಇದೆ ನಮ್ಮ ಸ್ನೇಹಿತರದು, ಅಲ್ಲಿಗೆ ತರಿಸಾಕ್ತೀನಿ. ಅಲ್ಲಿಗೆ ತರಿಸಾಕ್ಬಿಟ್ಟು ಅವರು ಕಳೆ ಖಾಲಿ ಇರ್ತಲ್ಲ ಸರ್, ಸ್ವಲ್ಪ ಅಗಲಾಗಿ ಒಣೆ ಹಾಕ್ತೀವಿ. ಒಂದು ದಿವಸ 2 ದಿವಸ ಒಣಗುತ್ತೆ ಸರ್. ಒಣಗ್ತು ಅಂದ್ರೆ ಒಂದು 1/2 ಕೆಜಿ 1/2 ಕೆಜಿ ಅಷ್ಟು ಭತ್ತ ತಕ್ಕಂದು ಆಫೀಸಿಗೆ ಬರ್ತೀವಿ ಸರ್. ಆಫೀಸಿಗೆ ಬಂದು ಅವ್ರಿಗೆ ಸ್ಯಾಂಪಲ್ ಕೊಡ್ತೀನಿ, ಅವರು ಮಿಷಿನ್ಗೆ ಹಾಕ್ಬಿಟ್ಟು 13 ಬಂದಿದ್ರೆ ತಕಬಪ್ಪ ಅಂತಾರೆ, ಇಲ್ಲರೆ ಇನ್ನೊಂದು 2-3 ದಿನ ಇರ್ಲಿಕ್ಕಪ್ಪ. 13 ಅಂದ್ರೆ ತೇವಾಂಶ, ತೇವಾಂಶ ಬೀಜದ ತೇವಾಂಶ 13 ಅಷ್ಟು ಇರಬೇಕು. ಅದು ಬರೋ ತನಕ ಒಣಗಿಸ್ತಾರೆ. ಆಮೇಲೆ ಅವರು ಚೀಲ ಕೊಡ್ತಾರೆ, ಅವರೇ ಚೀಲ ಕೊಡ್ತಾರೆ. ಅದನ್ನು ನಾವು ತುಂಬಿ ನಾವು ಲಾರಿಗೆ ಹಾಕಿಸ್ಕೊಂಡು ನಮ್ಮದೇ ಬಾಡಿಗೆ ಅನ್ಲೋಡು ನಮ್ಮದೇ ತಕ್ಕಬಂದು ಅನ್ಲೋಡ್ ಮಾಡ್ತೀವಿ. ಅನ್ಲೋಡ್ ಮಾಡಿದ 15-20 ದಿವಸಕ್ಕೆ ಅಡ್ಮಾನ್ಸು ಅಂತ ಒಂದು ಕ್ವಿಂಟಾಲ್ಗೆ 1,300 ರೂಪಾಯಿ ನಾವು ಕೊಡ್ತಾರೆ ಸರ್. ನಾವು ಹಾಕಿರೋ ಭತ್ತ ಎಷ್ಟು ಕ್ವಿಂಟಾಲ್ ಬರುತ್ತೆ ಒಂದು ಎಕರೆಗೆ? ಒಂದು ಎಕರೆಗೆ ನಮಗೆ 28-30 ಕ್ವಿಂಟಾಲು ಸರ್. ಕಡಿಮೆ ಆಯ್ತು ಅನ್ಸುತ್ತೋ ಜಾಸ್ತಿ ಆಯ್ತು ಅನ್ಸುತ್ತೋ ಸರ್? ನಮ್ಮದು ಆಸೆ ಇದ್ದೇ ಬರ್ಬೇಕಲ್ಲ ಸರ್. ನಿಮ್ಮ ಆಸೆ ಎಷ್ಟಿದೆ? ನಮ್ಮ ಆಸೆ ಮಸ್ತಾಗಿದೆ. 35 ಬಂದ್ರೆ ಬೇಡ ನಾನು, ಆಗ ಇನ್ನೊಂದ್ಸತಿ ದೇವ್ರಿಗೆ ಹೋಗಿದ್ ಬರ್ತೀನಿ. ಬೆಟ್ಟಕ್ಕೆ. ಈಗ ಏನಾದರೂ ಬೀಜೋತ್ಪಾದನೆಗೆ ಅವಕಾಶ ಇದೆಯಾ ದಿವ್ಯ ಅವರೇ ನಿಮ್ಮ ಇದರಲ್ಲಿ, ಈ ಹಂಗಾಮ್ನಲ್ಲಿ ಏನಾದರೂ ಬೀಜೋತ್ಪಾದನೆ ತಗೋತಾ ಇದ್ದೀರಾ? ಹಾ ಸರ್, ನಾವು ಉದ್ದಿನ ಬೀಜೋತ್ಪಾದನೆ ತಗೋತಾ ಇದ್ದೀವಿ ಮತ್ತೆ ಈ ವರ್ಷ. ಈಗ ಡಿಸ್ಟ್ರಿಬ್ಯೂಷನ್ ಜನವರಿಯಿಂದ ಶುರು ಮಾಡಿದ್ದೀವಿ, ಒಂದು 50% ಹೋಗಿದೆ, ಇನ್ನೂ ಒಂದು ಸ್ವಲ್ಪ ಇದೆ. ಫೌಂಡೇಶನ್ ಸೀಡ್ ಇದೆ ನಮ್ಮ ಹತ್ರ, ಆಸಕ್ತಿ ಇರೋವಂಥ ರೈತರು ಬಂದು ದಾಖಲಾತಿ ಹೇಳಿದ್ನಲ್ಲ ಅವೆಲ್ಲ ತೊಗೊಂಡ್ಬಂದು ನಮ್ಮ ಹತ್ರ ಸೀಡ್ಸಿಗೆ ತೊಗೊಂಡು ಹೋಗಿ. ಒಂದೇನೇ ಮಾಡೋದು ಅಥವಾ ಬೇರೆ ಬೀಜೋತ್ಪಾದನೆಯೂ ಮಾಡ್ತೀರಾ? ಸರ್, ಸರ್ಟಿಫೈಡ್ ಸೀಡ್ ಪ್ರೊಡಕ್ಷನ್ ಈಗ ಉದ್ದು ಮಾಡ್ತಾ ಇದ್ದೀವಿ. ಅಲ್ಸಂದೆ TL ಮಾಡ್ತಾ ಇದ್ದೀವಿ, ಫೌಂಡೇಶನ್ ಸೀಡ್ ಸಿಕ್ಕಿಲ್ಲ, ಅಲ್ಸಂದೆನ ನಾವು ಅದನ್ನು ಸಹ ಬೀಜೋತ್ಪಾದನೆ ಮಾಡ್ತಾ ಇದ್ದೀವಿ. ಈ ಮುಂಗಾರಲ್ಲಿ ಬೀಜೋತ್ಪಾದನೆಗಾಗಿ ರೈತರು ಸಂಪರ್ಕಿಸಬಹುದಾದಂತಹ ಸಂಸ್ಥೆಗಳು ಯಾವ್ಯಾವುದು? ಒಂದು ನಿಮ್ದು KVK. ಹಾ ಸರ್. ಅದ್ ಬಿಟ್ರೆ ರಾಷ್ಟ್ರೀಯ ಬೀಜ ನಿಗಮ NSC ಅಂತ ಹೇಳಿ, ರಾಷ್ಟ್ರೀಯ ಬೀಜ ನಿಗಮ ಬಂಡಿಪಾಳ್ಯ ಮೈಸೂರಲ್ಲಿದೆ. ಅಲ್ಲೂ ಸಹ ಹಲವಾರು ಭತ್ತದ ತಳಿಗಳನ್ನ ಬೀಜೋತ್ಪಾದನೆಗೆ ಕೊಡ್ತಾರೆ. AR-64, ಜ್ಯೋತಿ, RNR, MTU-1010, MTU-1001, ಈ ಥರದ ಹಲವಾರು ತಳಿಗಳನ್ನ ಅವರು ಫೌಂಡೇಶನ್ ಸೀಡ್ ಕೊಟ್ಟು ಅಗ್ರಿಮೆಂಟ್ ಮಾಡಿಸ್ಕೊಂಡು ಸೀಡ್ ಪ್ರೊಡಕ್ಷನ್ಗೆ ಕೊಡ್ತಾರೆ. ಇವ್ರು ಹೇಳಿದಾಗೆ 2-3 ಸಲ ಫೀಲ್ಡ್ ಇನ್ಸ್ಪೆಕ್ಷನ್ಗೆ ಬರ್ತಾರೆ. ಕ್ವಾಲಿಟಿ ಸೀಡ್ ಫೀಲ್ಡ್ ಲೆವೆಲಲ್ಲಿ ಪಾಸ್ ಆಯಿತು ಅಂತಂದರೆ ಆ ಸೀಡು ಚೆನ್ನಾಗಿ ಒಣಗಿಸ್ ತಂದು ಕೊಟ್ಟರೆ ಅವ್ರಿಗೆ ಅವ್ರ ಕಡೆಯಿಂದ ಖರೀದಿ ಮಾಡ್ತಾರೆ, ಒಳ್ಳೆ ಬೆಲೆನೂ ಸಹ ಕೊಡ್ತಾರೆ. ಒಂದು ರಾಷ್ಟ್ರೀಯ ಬೀಜ ನಿಗಮ, ಇನ್ನೊಂದು ಕರ್ನಾಟಕ ರಾಜ್ಯ ಬೀಜ ನಿಗಮ. ಅವರು ಬೀಜೋತ್ಪಾದನೆ ಮಾಡ್ತಾರೆ. ಅವ್ರ ಹತ್ರನೂ ಸಹ ಎಲ್ಲ ಭತ್ತದ ತಳಿಗಳಿಗೆ ಅವಕಾಶ ಇದೆ. ಇದಲ್ಲದೆ ಕೃಷಿ ವಿಶ್ವವಿದ್ಯಾಲಯನೂ ಸಹ ಇದ್ದಾವೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲೂ ಸಹ ಕೆಲವೊಂದು ತಳಿಗಳನ್ನೆಲ್ಲ ಸೀಡ್ ಪ್ರೊಡಕ್ಷನ್ ಮಾಡಿಸ್ತಾ ಇದ್ದಾರೆ. ಅವರು ಬೈಬ್ಯಾಕ್ ಮಾಡ್ತಾರೆ. ತನು ಅನ್ನೋ ಒಂದು ತಳಿ ಇರ್ಬೋದು, ಬೇರೆ ಬೇರೆ ತಳಿಗಳೆಲ್ಲ ಅವ್ರ ಕಡೆಯಿಂದನೂ ಸಹ ಅವಕಾಶ. ಮಂಡ್ಯ VC ಫಾರಂನ ಏನಾದ್ರು ಮಾಡ್ತಾರೆ ಬೀಜೋತ್ಪಾದನೆ? ಅವರು ಮಾಡ್ತಾರೆ ಸರ್, ಅಲ್ಲೂ NSP ಅವರು ಸಹ ಸೀಡ್ ಪ್ರೊಡಕ್ಷನ್ ಮಾಡ್ತಾರೆ. ಭತ್ತದಿರ್ಬೋದು, ಅಲ್ಲೂ ಸಹ ದ್ವಿದಳ ಧಾನ್ಯದ ಬೀಜೋತ್ಪಾದನೆ ಯೋಜನೆ ಇದೆ, ಕೃಷಿ ವಿಜ್ಞಾನ ಕೇಂದ್ರ ಇದೆ ಅಲ್ಲೂ ಸಹ. ಅಲ್ಲೂ ಈ ಒಂದು ದ್ವಿದಳ ಧಾನ್ಯದ ಬೀಜೋತ್ಪಾದನೆಗೆ ಅವಕಾಶ ಇದೆ. ಅವರು ಉದ್ದು, ಹೆಸರು, ಅಲ್ಸಂದೆ ಇವೆಲ್ಲದನ್ನು ಸಹ ಮಾಡ್ತಾ ಇದ್ದಾರೆ. ಈಗ ಚಾಮರಾಜನಗರ, ಮೈಸೂರು ಮತ್ತೆ ಮಂಡ್ಯ, ಮೂರು ಜಿಲ್ಲೆಯಲ್ಲಿ KVK ಬೀಜೋತ್ಪಾದನಾ ಕೆಲಸ ನಡೆಯುತ್ತೆ. ಹಾಗೆ ತಾವು ಹೇಳಿದಾಗೆ ರಾಷ್ಟ್ರೀಯ ಬೀಜ ನಿಗಮ, ರಾಜ್ಯ ಬೀಜ ನಿಗಮದವರು ಕೂಡ ಬೀಜೋತ್ಪಾದನೆಗೆ ಅವಕಾಶ ಕೊಡ್ತಾರೆ. ಕೃಷಿ ವಿಶ್ವವಿದ್ಯಾನಿಲಯದಲ್ಲೂ ಕೂಡ ಅವಕಾಶ ಇದೆ ಅಲ್ವಾ? ರೈತರಿಗೆ ಸೌಲಭ್ಯಗಳಿದ್ರೆ ಡಾಕ್ಯುಮೆಂಟ್ಸ್ಗಳು ಇನ್ನೊಮ್ಮೆ ಹೇಳ್ತೀರಾ, ಏನೇನು ಕೊಡಬೇಕಾಗುತ್ತೆ ಬೀಜೋತ್ಪಾದನೆಗೆ? FID ನಂಬರ್ ಅಂತ ಹೇಳ್ತೀವಿ, ಅದ್ರದ್ದು ID ಒಂದು ರೈತರು ತರಬೇಕಾಗತ್ತೆ. ಇನ್ನೊಂದು ಆಧಾರ್ ಕಾರ್ಡು, ಆಮೇಲೆ RTC, ಅವ್ರು ಯಾವ ಜಮೀನಲ್ಲಿ ಬೆಳೀತಾ ಇದ್ದಾರೆ ಅದ್ರದ್ದೊಂದು, 2 ಫೋಟೋ, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ಇದಿಷ್ಟು ತರಬೇಕಾಗತ್ತೆ. ಓಕೆ, ಅಂದರೆ ಏನು ಬೀಜ ಉತ್ಪಾದನೆ ಮಾಡಿದ್ಮೇಲೆ ಅವರು ಸರಬರಾಜು ಮಾಡಿದ ಹಣ ನೇರವಾಗಿ ಅವ್ರ ಖಾತೆಗೆ ಹೋಗುತ್ತೆ, ವರ್ಗಾವಣೆ ಆಗುತ್ತೆ. ಹೌದು ಅಲ್ವಾ? ಹೇಳಿ ಮಹಾದೇವ ಸ್ವಾಮಿಗಳ, ಹೇಳಿ ಸರ್. ಮಾಮೂಲಿ ಬೆಳ್ಕೊಂಡು ಆರಾಮಾಗಿರ್ಬೋದಿತ್ತಲ್ಲ, ಯಾಕೆ ಬೀಜದ ಇದಕ್ಕೆ ಸಿಗಾಕೋಬಿಟ್ಟಿದ್ರಿ? ಸ್ವಲ್ಪ ರೈಟ್ ಇಟ್ಟು ಮುಂದಕ್ಕೆ ಕೊಡ್ತಾರ ಅಂತ ಸರ್. ಹೌದಾ? ಮಾಮೂಲಿ ನಮ್ಮ ರೈಟ್ ಸಿಕ್ಕತ್ತ ಸರ್, ಅದ್ರಲ್ಲಿ ಮುಂದಕ್ಕೆ ಕೊಟ್ಟದ್ರಲ್ಲಿ ನಮ್ಮ ಖರ್ಚು ಒಂದು ಸ್ವಲ್ಪ ವರ್ಕೌಟ್ ಆಗುತ್ತ. ಅಲ್ಲ, ನೀವು ಖರ್ಚೆ ಮಾಡಲ್ವಲ್ಲ ಜಾಸ್ತಿ, ಆದರೂ ಅದು ಇರೋಷ್ಟಕ್ಕೆ ಆಗುತ್ತಲ್ಲ ಸರ್. ಗೊಬ್ಬರಕ್ಕೆ ದುಡ್ಡು ಕೊಡಬೇಡವೆ, ಆಳ್ಗಳಿಗೆ ಕೊಡಬೇಡವೆ, ಒಂದು ಸಣ್ಣ ಪುಟ್ಟ ನಾವು ಮಾಡ್ಕೊತೀವಿ ಸರ್. ಅಲ್ವಾ? ಅಂದ್ರೆ ನಿಮ್ಗೆ ಒಂದು ಹೆಮ್ಮೆ ಇದೆಯಾ, ನಾನು ಬೀಜಕ್ಕಾಗಿ ಬೆಳೀತಾ ಇದ್ದೀನಿ? ಹೌದು ಸರ್, ಹೌದು ಸರ್. ಅಲ್ವಾ, ನಾನು 4 ಜನಕ್ಕೆ ಬೆಳೆದು ಕೊಡ್ತಾ ಇದ್ದೀನಿ ಅಂತ ಸಂತೋಷ ಇದೆ ಸರ್. ಅಲ್ವೇ? ಈಗ ನೀವು ಬೀಜಕ್ಕೆ ಬೆಳೆದಾಗ ಬೇರೆಯವರೆಲ್ಲ ಬಂದು ನೋಡ್ತಾರ? ನೋಡ್ತಾರೆ ಸರ್, ನೋಡ್ತಾರೆ. ಅವರು ಅವ್ರಿಗೂ ಕೊಡಬೇಕು ಅಂತ ಆಸೆ, ಇವ್ರ ಕಂಡೀಷನ್ಗೆ ಆಗಲ್ಲ, ಆಮೇಲೆ ಇವ್ರು ಕೊಡೋ ದುಡ್ಡಿನ ಗಂಟ ತಡ್ಕೊಳಕ್ಕಾಗಲ್ಲ. ಅವ್ರು ನಾವು ಈಗ ಮಾರ್ಬಿಟ್ಟು ಅರ್ಜೆಂಟ್ ದುಡ್ಡು ಮಾಡ್ಕೋಬೇಕು ಅಂತ ಆಸೆ ಅವ್ರಿಗೆ. ಅಂದ್ರೆ ಅವ್ರು ಒಂದೇ ಸರಿ ದುಡ್ಡು ಕೊಡಲ್ಲ? ಕೊಡಲ್ಲ ಸರ್. ಮತ್ತೆ ಈಗ ಹೋದ 15 ಜನಕ್ಕೆ 1,300 ರೂಪಾಯಿನ ಕೊಡ್ತಾರ ಸರ್. ಆಮೇಲೆ ನಿಧಾನಕ್ಕೆ ಎಷ್ಟೆಷ್ಟು ಕೊಡ್ತಾ ಹೋಗ್ತಾರೆ? ಪುನಃ ನಮ್ದು ಕ್ಲೀನ್ ಆಗಿ ಭತ್ತ ಮೊಳ ಬಂದು ನಮ್ದು ಪಾಸ್ ಆದ್ಮೇಲೆ ಸರ್ ಕೊಡೋದು. ಈಗ ಭತ್ತಕ್ಕೆ ಎಷ್ಟು ಕೊಡ್ತಾರೆ ಅಂತಿಮವಾಗಿ? ಏನ ಸರ್ ರೈಟು? ರೈಟು ಅದೇ ಹೋದ ಸತಿ ಕೊಟ್ಟಿದ್ರು, ಈ ಸತಿ ನಮಗೆ ತುಂಬ ಲಾಸ್ ಮಾಡಿಬಿಟ್ಟಿದ್ದಾರೆ. ಹೋದ ಸರಿ ಎಷ್ಟು ಕೊಟ್ಟಿದ್ರು? ಹೋದ ಸತಿ 3,200 ರೂಪಾಯಿ 64ಗೆ 10 ಕೊಟ್ಟಿದ್ರು ಸರ್. ಹೌದಾ? ಅಂದರೆ ನಿಧಾನವಾಗಿ ಹಂತ ಹಂತವಾಗಿ ದುಡ್ಡು ಹಾಕ್ತಾ ಹೋಗ್ತಾರೆ. 2 ಮೈ ಹಾಕ್ತಾರೆ ಅಲ್ವಾ? ಅಂದರೆ ಅವ್ರಿಗೂ ತಡ್ಕೋಬಹುದು ಅನ್ನೋವಂಥ ರೈತರು ಬೀಜೋತ್ಪಾದನೆ ಮಾಡ್ಬೋದು. ಈ ಪ್ರೋಸೆಸ್ ಕಷ್ಟ ಅಂತ ಏನು ಅನ್ಸಲ್ವಾ ನಿಮಗೆ ಬೀಜಕ್ಕಾಗಿ ಬೆಳೆಯೋದು? ನಮ್ಗೆ ಬೆಳೆಯೋದೇನು ಕಷ್ಟ ಅಲ್ಲ, ಅವ್ರಿಗೆ ತಕ್ಕೋಗಿ ಕೊಟ್ಟು ಅವ್ರಿಗೆ ಬಾಡಿಗೆ ಕೊಟ್ಟು ಅದೆಲ್ಲ ಮಾಡಾಗಂಟ ಕಷ್ಟ ಸರ್. ಬೆಳೆಯೋಕ್ಕೇನು ಕಷ್ಟ ಇಲ್ಲ ಅಂತೀರಾ? ಈಗ ಅವ್ರಿಗೆ ಬಾಡಿಗೆ ನಾವು 100 ರೂಪಾಯಿ ಬೀಳುತ್ತೆ ಸರ್ ಖರ್ಚು, ಅದು ನಮ್ಮ ಕೈನಿಂದ ಕೊಡಬೇಕು. ರೇಟ್ ಜಾಸ್ತಿ ಕೊಡ್ತಾರಲ್ಲ, ರೈಟ್ ಎಷ್ಟು ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಈಗ ಬರೀ ಭತ್ತ ಮತ್ತೆ ಉದ್ದು ಎರಡೇ ಬೆಳೀತಿದ್ದೀರಲ್ಲ, ಬೇರೆದನ್ನು ಬೆಳಿಬೇಕು ಅಂತ ಅನ್ಸಲ್ವಾ ನಿಮಗೆ? ಇಲ್ಲ ಅನ್ಸುತ್ತೆ ಸರ್, ಆಗಲ್ಲ ನಮ್ಮ ಕೈಯಲ್ಲಿ, ಮಾಡೋಕ್ಕಾಗಲ್ಲ, ಎರಡು ಫಸಲಿಗೆ ಕ್ಲೋಸ್ ಅಲ್ಲ ಸರ್. ಹೌದಾ? ಈಗ ಬೇರೆ ಏನಾರ ಹಾಕ್ತೀನಿ ಅಂದ್ರೆ ಸೀತ ಗದ್ದ, ಬೇರೆ ಏನು ಆಗಲ್ಲ, ಭತ್ತನೇ ಬೆಳಿಬೇಕು. ಸುತ್ತ ಬಂದು ನೀರು ಹಾಯಿಸ್ತಾರಲ್ಲ ನಮ್ಮೊಬ್ಬರಿಗೆ. ಅಲ್ಲ ಆಯ್ತರಪ್ಪ, ಉದ್ದಗೆ ಹೆಸರಿದೆ, ಅಲ್ಸಂದೆ ಇದೆ, ನಾವು ಮನೆಗೆ ಹಾಕತ್ತೀವಿ ಅಷ್ಟಾಗಲ್ಲ ಸರ್. ಮನೆಗೆ ಹಾಕತ್ತೀವಿ ಅಲ್ಲ, ಅದ್ರದ್ದು ಬೀಜ ಬೆಳ್ಕೋಬಹುದಲ್ಲ ಅಂತ. ಇಲ್ಲ ಸರ್, ಅದೇನೋ ಉದ್ದ ಹಿಡಿದ್ಬಿಟ್ಟದ ನಿಮ್ಗೆ ಉದ್ದು ಅಷ್ಟೇ ಅಲ್ವಾ? ನೋಡಿದ್ರ ಖುಷಿ. ಹೇಳಿ ಮೇಡಮ್, ಈಗ ಹೆಸರು ಉದ್ದು ಅಲಸಂದೆ ಈ ಪೂರ್ವ ಮುಂಗಾರು ಮುಂಗಾರಿಗೆ ಈ ಸೂರ್ಯಕಾಂತಿ ಎಳ್ಳು ನೆಲಗಡಲೆ ಈ ಥರದ್ದೆಲ್ಲ ಬೀಜೋತ್ಪಾದನೆ ಮಾಡೋ ಅವಕಾಶ ಇರುತ್ತಾ ಸರ್? ಇದಾವೆ. ಈಗ ಯೂಶಲಿ ಸೀಡ್ ಪ್ರೊಡಕ್ಷನ್ನು ರಬೀನಲ್ಲಿ ತೊಗೋತಾರೆ. ಈ ಉದ್ದಿಗಾದರೆ ನಾವು ಸೀಡ್ ಪ್ರೊಡಕ್ಷನ್ನ ಈ ಜನವರಿ ಅಥವಾ ಫೆಬ್ರವರಿನಲ್ಲಿ ಬಿತ್ತನೆ ಮಾಡಬೇಕಂತ ಹೇಳ್ತೀವಿ. ಯಾಕಂದರೆ ನಾವು 5-6 ವರ್ಷದ ನಮ್ಮ ಅನುಭವದ ಪ್ರಕಾರ ಯಾರು ಬೇಗ ಹಾಕಿರ್ತಾರೆ ಅವ್ರದ್ದು ಮಾತ್ರ ನಮಗೆ ಸೀಡ್ಸ್ ವಾಪಸ್ ಬರ್ತಾ ಇದೆ. ಯಾಕಂದರೆ ಕಟಾವಿನ ಹಂತದಲ್ಲಿ ಮಳೆಗೆ ಮೇ ಎಂಡೋಯ್ತು ಅಂತಂದರೆ ಮಳೆಗೆ ಸಿಕ್ಕೊಂಬಿಡುತ್ತೆ, ಅವರು ಒಣಗಿಸಿ ತಂದು ಕೊಡೋಕ್ಕಾಗಲ್ಲ, ಕ್ವಾಲಿಟಿ ಬರಲ್ಲ, ಅವಾಗ ರೈತರಿಗೂ ಲಾಸು, ನಮಗೂ ಕೊಟ್ಟಿರೋಂಥ ಬೀಜ ವಾಪಸ್ ಬರಲ್ಲ. ಅದಕ್ಕೆ ನೀರಾವರಿ ಫೆಸಿಲಿಟಿ ಇರೋವಂಥವ್ರು ಬೇಗ ಯಾರು ಹಾಕ್ಕೊಳ್ತಾರೆ ಅಂಥವ್ರಿಗೆ ಮಾತ್ರ ನಾವು ಮೊದಲನೇ ಹಂತದಲ್ಲಿ ಸೀಡ್ ಪ್ರೊಡಕ್ಷನ್ಗೆ ನಾವು ಕೊಡ್ತಾ ಇದ್ದೀವಿ. ಉದ್ದಿದೆ, ಅಲಸಂದೆ ಇದೆ ನಮ್ಮಲ್ಲಿ ಈ ಬಾರಿ. ಹೋದ ವರ್ಷ ಹುರುಳಿನೂ ಸಹ ಸೀಡ್ ಪ್ರೊಡಕ್ಷನ್ ಹೊಸದಾಗಿ CRHE 19 ಅಂತ ಒಂದು ಹೈದರಾಬಾದ್ ಕ್ರೀಡಾಯಿಂದ ತರಿಸಿದ್ವಿ. ಆ ತಳಿನೂ ಸಹ ಹೋದ ಸಲ ಸೀಡ್ ಪ್ರೊಡಕ್ಷನ್ಗೆ ಕೊಟ್ಟಿದ್ವಿ ನಾವು. ಈ ಸಲ ಫೌಂಡೇಶನ್ ಸಿಗಲಿಲ್ಲ, ಹಾಗಾಗಿ TL ಸೀಡ್ ಪ್ರೊಡಕ್ಷನ್ನ ನಾವು ಮಾಡಿದ್ವಿ. ಈ ಮೂರಕ್ಕೆ ಅವಕಾಶ ಇದೆ. ಇನ್ನು ಸೂರ್ಯಕಾಂತಿ ಎಲ್ಲ ಮಾಡಬೇಕು ಅಂತಂದರೆ ಅವೆಲ್ಲ ಹೈಬ್ರಿಡ್ಸ್ ಆಗುತ್ತೆ, ಕೃಷಿ ವಿಶ್ವವಿದ್ಯಾಲಯನ ಸಂಪರ್ಕ ಮಾಡಬೇಕಾಗತ್ತೆ. ಇನ್ನು ಭತ್ತದಲ್ಲಿ ನಾನು ಆಗಲೇ ಹೇಳ್ದಂಗೆ KSSC NSC ಕೃಷಿ ವಿಶ್ವವಿದ್ಯಾಲಯದಲ್ಲಿ ತೊಗೋಬೋದು. ನಾವು KVK ಕಡೆಯಿಂದ ನಮ್ಮ ಒಂದು ಮಠದ KVK ಜಮೀನಿನಲ್ಲಿ ನಾವು ಸೀಡ್ ಪ್ರೊಡಕ್ಷನ್ ಮಾಡಿ ಈ ಸಲ ಸರ್ಟಿಫೈಡ್ ಸೀಡ್ ಪ್ರೊಡಕ್ಷನ್ ಜ್ಯೋತಿ ವೆರೈಟಿನ ಕೊಡ್ತಾ ಇದ್ದೀವಿ. ಅದಲ್ಲದೆ ಜ್ಯೋತಿಗೆ ಆಲ್ಟರ್ನೇಟ್ ಆಗಿ ಸಹ್ಯಾದ್ರಿ ಕೆಂಪು ಮುಕ್ತಿ ಅಂತ ಹೇಳಿ ಒಂದು 2 ವರ್ಷದಿಂದ ನಾವು ಪ್ರಯೋಗ ಮಾಡಿದ್ವಿ. ಏನು ತಳಿ ವಿಶೇಷತೆ? ವಿಶೇಷತೆ ಅಂದರೆ ಸರ್, ಈ ಭಾಗದಲ್ಲೆಲ್ಲ ಕೇರಳ ಮಾರುಕಟ್ಟೆಗೆ ಅಂತ ಹೇಳಿಬಿಟ್ಟು ಕೆಂಪಕ್ಕಿ ಜ್ಯೋತಿ ವೆರೈಟಿನ ತುಂಬ ವರ್ಷದಿಂದ ಬೆಳೀತಾ ಇದ್ದಾರೆ. ಅದಕ್ಕೆ ತುಂಬ ರೋಗ ಕೀಟ ಇದು ಹಾವಳಿ ಭಾಳ ಇದೆ. ಇಳುವರಿ ಎಲ್ಲ 15-18 ಕ್ವಿಂಟಾಲು ಬಂದರೆ ಹೆಚ್ಚಾಗಿರುತ್ತೆ, ಲಾಸ್ ಜಾಸ್ತಿ ಆಗುತ್ತೆ. ಬಟ್ ಇಮ್ಮಿಡಿಯೇಟ್ ಮಾರ್ಕೆಟ್ ಸಿಗೋದ್ರಿಂದ ರೈತರು ಬದಲಾವಣೆಗೆ ಒಪ್ಕೊಳ್ತಾ ಇಲ್ಲ. ಅದಕ್ಕೋಸ್ಕರ ನಾವು ನಮ್ಮ KVK ಕಡೆಯಿಂದ ಫೌಂಡೇಶನ್ ಸೀಡ್ ಜ್ಯೋತಿನ ತರಿಸಿ ಬೆಳೆಸ್ತಾ ಇದ್ವಿ. ಈಗ ಅದಕ್ಕೆ ಆಲ್ಟರ್ನೇಟ್ ಆಗಿ ನಾವು ಕಳೆದ ವರ್ಷ 5 ಕೆಂಪಕ್ಕಿ ತಳಿಗಳನ್ನ ಪ್ರಯೋಗ ಮಾಡಿದ್ವಿ. ಒಂದು KMP 220, ಸಹ್ಯಾದ್ರಿ ಕೆಂಪು ಮುಕ್ತಿ, ಕೇರಳದಿಂದ ಪೌರ್ಣಮಿ ಶ್ರೇಯಸ್ ಅಂತ ಹೇಳಿಬಿಟ್ಟು ಜ್ಯೋತಿ ಜೊತೆಗೆ 4 ಜ್ಯೋತಿನೂ ಸೇರಿ 5 ತಳಿನ ನಾವು ಪ್ರಯೋಗ ಮಾಡಿದ್ವಿ. ಅದರಲ್ಲಿ ಇಳುವರಿ ವೈಸ್ ನೋಡೋದಾದರೆ ಮಂಡ್ಯದಿಂದ ರಿಲೀಸ್ ಆಗಿರೋ KMP 220 ತುಂಬ ಚೆನ್ನಾಗಿ ಹುಲ್ಲಿನ ಕಾಳಿನ ಇಳುವರಿ ಬಂದಿದೆ. ಸಹ್ಯಾದ್ರಿ ಕೆಂಪು ಮುಕ್ತಿನೂ ಅಷ್ಟೇ ಅದರ 10-10 ಬಂದಿದೆ. ಆದರೆ ರೈತರು ಒಂದು ಎವ್ಯಾಲ್ಯೂಯೇಷನ್ ನಾವು ಮಾಡಿದಾಗ ಸಹ್ಯಾದ್ರಿ ಕೆಂಪು ಮುಕ್ತಿನ ತುಂಬ ಪ್ರಿಫರ್ ಮಾಡಿದರು. ಅದೆಲ್ಲಿದೆ ಮೇಡಮ್ ಸಹ್ಯಾದ್ರಿ ಕೆಂಪು ಮುಕ್ತಿ? ಅದು ಶಿವಮೊಗ್ಗ ಯೂನಿವರ್ಸಿಟಿದು. ಅಲ್ಲಿ ಏನಕ್ಕೆ ಅಂತಂದರೆ ಈ KMP 220 ಒಂದು ಸುತ್ತು ಜ್ಯೋತಿಗಿಂತ ಕಡಿಮೆ ಬರುತ್ತೆ. ಸೊ ರೇಟಲ್ಲಿ ಇದಕ್ಕೆ 2,500 ಸಿಕ್ತು ಅಂತಂದರೆ ಅದಕ್ಕೆ 100-200 ದಳ್ಳಾಳಿಗಳು ಕಡಿಮೆ ಸಿಗುತ್ತೆ. ಅದಲ್ದಲೆ ಈ ಒಂದು ಸಹ್ಯಾದ್ರಿ ಕೆಂಪು ಮುಕ್ತಿ ಆಲ್ಮೋಸ್ಟ್ 99% ಹತ್ತತ್ರ ಜ್ಯೋತಿ ಥರನೇ ಇದೆ. ಇಳುವರಿ ಹೆಚ್ಚಿಗೆ ಬರ್ತಾ ಇದೆ. ಈ ಜ್ಯೋತಿಗಿಂತ ಒಂದು ಸ್ವಲ್ಪ ಹೈಟು ಜಾಸ್ತಿ ಇರೋದ್ರಿಂದ ಹುಲ್ಲಿನ ಇಳುವರಿ ಜೊತೆಗೆ ಕಾಳಿನ ಇಳುವರಿನೂ ಚೆನ್ನಾಗಿ ಬರ್ತಾ ಇದೆ. ರೋಗದ ಹೊಡೆತನೂ ತಡ್ಕೊಳ್ತಾ ಇದೆ. ಸೊ ಈ ವರ್ಷ ನಾವು ಒಂದು ಜ್ಯೋತಿ ಸರ್ಟಿಫೈಡ್ ಸೀಡು, ಸಹ್ಯಾದ್ರಿ ಕೆಂಪು ಮುಕ್ತಿ, ಒಂದು TL ಸೀಡ್ ಹೋದ ಸಲ ಶಿವಮೊಗ್ಗದಿಂದ ತರಿಸಿದ್ವಿ. ಅದನ್ನು ನಾವು ರೈತರಿಗೆ ಮೊದಲನೇ ಹಂತದಲ್ಲಿ ಸೀಡ್ ಪ್ರೊಡಕ್ಷನ್ ಮಾಡಿ ಈ ವರ್ಷ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ಇದೇನಾದ್ರೂ ಸಮ್ಮರ್ಗೂ ಚೆನ್ನಾಗೇ ಬಂತು ಅಂತ ಮೊದಲನೇ ಹಂತದಲ್ಲಿ ಈಗ ಲಾರ್ಜ್ ಸ್ಕೇಲಲ್ಲಿ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇಯರಿಂದ ನಾವು ಜ್ಯೋತಿಗೆ ಆಲ್ಟರ್ನೇಟ್ ಆಗಿ ಇದನ್ನು ರೀಪ್ಲೇಸ್ ಮಾಡೋದಕ್ಕೆ ಹೊರಟಿದ್ದೀವಿ. ನೀವು ಜ್ಯೋತಿ ಬೆಳೆಯಲು ಮಾದೇವ ಸ್ವಾಮಿಗಳೇ? ನಾವು 1-2 ಸತಿ ಹಾಕಿದ್ದೀವಿ ಸರ್. ನಮ್ಮದು ಕೆಂಪು ಮಣ್ಣು, ಜ್ಯೋತಿಗೆ ಆಗೋದಿಲ್ಲ ಸರ್. ಜ್ಯೋತಿಗೆ ಯಾವ ಥರ ಮಣ್ಣಾಗಬೇಕು? ಕಪ್ಪು ಮಣ್ಣು ಆದ್ರೆ ಚಂದ ಸರ್. ಹೌದಾ? ಈಗೇನೋ ಹೊಸದು ಹೇಳ್ತಾವ್ರಲ್ಲ ಭತ್ತ, ಅದನ್ನ ಹಾಕಿ ನೋಡ್ಬೇಕು ಸರ್. ಬಂದಿದೆ, ನಮ್ಮ ಆಫೀಸ್ಲೇ ಇದೆ. ಹೌದಾ? ನೋಡಿದಿರಾ ತಳಿ ನೀವು? ತಳಿ ನೋಡಿದ್ದೀನಿ ಸರ್. ಯಾರು ರೈತರ ಜಮೀನ್ಗೆ ಹೋಗಿ ನೋಡಿದ್ರೆ? ಇಲ್ಲ ಸರ್, ನಮ್ಮ ಆಫೀಸು ಬಂದಿದೆ. ನಾವು ಭತ್ತ ತಕೋಗಿದ್ನಲ್ಲ, ಅದ ಬೇರೆ ಹಾಕಿದ್ರಲ್ಲ ಹಿಂಗಿಂಗ ಅಂತಂದ್ರು, ಅದು ನೋಡಿದಿ? ನೋಡಿದ್ರಿ. ಇನ್ನೂ ಅದು ಕ್ಲೀನ್ ಆಗಿಲ್ಲ, ನೋಡೋಣ ಈ ಸತಿ ಏನಾರು ಹಾಕೋಣ ಅಂತ ಒಂದ್ಸತಿ ಅನ್ಸುತ್ತಾ ಇದೆ. ನೋಡಿ ಮೇಡಮ್ನವರೇ ಕೊಡ್ತಾರಂತಲ್ಲ, ಹಾಕೊಂಬಿಡಿ. ಹಾಕ್ತೇನೆ ಸರ್. ಅಲ್ವಾ? ಅಂದ್ರೆ ಬೀಜೋತ್ಪಾದನೆಯಿಂದಲೇ ಖುಷಿ ಕಾಣ್ತಾ ಇದ್ದೀರಿ ನೀವು ಅಲ್ವಾ? ಈಗ ಸಂಸ್ಥೆಗಳ ಜೊತೆ ಸೇರ್ಕೊಂಡು ಅವರಿಂದ ಮಾಹಿತಿ ಪಡೆದು ಮಾಡ್ತಾ ಇದ್ದೀನಿ, ವ್ಯವಸಾಯ ಚೆನ್ನಾಗಿ ಮಾಡಿ ಕಲ್ತ್ಕೊಬಿಟ್ಟಿದ್ದೀನಿ ಅಲ್ವಾ ಮಾಧವ ಸ್ವಾಮಿಗಳೇ? ಬೇರೆಯವ್ರಿಗೆ ಹಿಂಗೆ ಬೆಳಿರಣ್ಣ ಅಂತ ಹೇಳೋ ಮಟ್ಟದಲ್ಲಿ ಇದೀರ ಅಲ್ವಾ? ಯಾರು ಬಂದು ಕೇಳಿದ್ರೆ ಅಣ್ಣ ನಾನು ಬೀಜ ಬೆಳಿಬೇಕು ಅಂದ್ರೆ ಹೇಳ್ಕೊಡ್ತೀರಿ? ಬರ್ತಾರ ಸರ್. ಬರ್ತಾರ? ಯಾಕಂದ್ರೆ ನಾಟಿ ನೆಡ್ಸೋನ್ ನಾನೇ ಅಲ್ವಾ, ಅದರಿಂದ ಏನು ಗೊಬ್ಬರ ಹಾಕ್ಬೇಕು ಆಮೇಲೆ ನಾನೇ ನಾನು ರಿಸಲ್ಟು ಅಂತ ಮಾರ್ತೀನಿ. ಒಂದು ಕೆಂಚುಪ್ಪು ಅಂತ ತರ್ಸ್ ಹೇಳ್ತೀನಿ, ಅದು ಹಾಕಿ ಅಂತ ಮಾಡ್ತೀನಿ ಸರ್. ಏನು ಹೇಳಿದ್ರೆ ಕೆಂಚುಪ್ಪು, ಸರಿ ಕೆಂಚುಪ್ಪು ಅನ್ನೋರು ಹಾಕಿದ್ರೆ ಗದ್ದ ಸೋತ್ಕಂದಿದ್ರೆ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ನೋಡಿದ್ರ ಇನ್ನೊಂದೇನೋ ಮೊದಲು ಹೇಳಿದ್ರಲ್ಲ ರಿಜೆಂಟು ಅಂತ, ಅದೇನಂಗಂದ್ರೆ ಅದೊಂಥರ ಕಳಿನ ಇದು ರೋಗ ಕಮ್ಮಿ ಸರ್ ಬರೋದು ಅದು ಹಾಕಿದ್ರೆ. ಜನಕ್ಕೆ ಔಷಧಿ ಹೊಡೆಯಕ್ಕೆ ಆಳ್ಗೊಳಿಲ್ವಲ್ಲ, ಇದಿಟ್ಬಿಟ್ರೆ ಕಮ್ಮಿ ರೋಗ ಅದು. ಅಂದ್ರೆ ನೀವು ನಿಮ್ಮ ಅಂಗಡಿನಲ್ಲಿ ಮಾರ್ತಿರೋ ಅದನ್ನ? ಇಲ್ಲ ಸರ್, ಯಾರೋ ಒಬ್ಬರು ಬೇರೆಯವ್ರು ತಂದು ಕೊಡ್ತಾರ, ನಾವು ನಾಟಿ ನೆಡಿಸ್ತವ್ರಿಗೆ ಅದು ಕೊಡ್ತೀವಿ. ತೆಂಡ ಹೊಡಿತದ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದೀವಿ. ಪರವಾಗಿಲ್ಲ, ವ್ಯಾಪಾರನೂ ಮಾಡ್ತೀರಿ, ಬೀಜೋತ್ಪಾದನೆ ಮಾಡ್ತೀರಿ, ವ್ಯವಸಾಯನೂ ಮಾಡ್ತಾ ಇದ್ದೀರಿ. ಹೆಚ್ಚಿನ ಮಾಹಿತಿಗೆ